ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ದ್ವಿದಳ ಧಾನ್ಯ ಬೆಳೆಗಳ ಅನುಭವ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ನಿಬಗೂರಿನ ಕೃಷಿಕ ಬಿಎ ರಾಜಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ನಿಬಗೂರು ಗ್ರಾಮದ ಕೃಷಿಕರಾದಂತಹ ರಾಜಣ್ಣ ಅವರನ್ನ ಮಾತಾಡಿಸ್ತಾ ಇದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜಣ್ಣ ಅವರೇ. ನಮಸ್ಕಾರ ಸರ್. ರಾಜಣ್ಣ ಅವರು ಹೇಳಿ, ನಿಮ್ಮ ಕೃಷಿ ಬದುಕು ಯಾವ ರೀತಿ ಆರಂಭ ಆಯಿತು? ನಾವು ಈಗ SSLC ತನಕ ವಿದ್ಯಾಭ್ಯಾಸ ಮಾಡಿಸಿದ ಸರ್ ನಮ್ಮ ತಂದೆಯವರು ಕೃಷಿಕರಾದ್ರಿಂದ ಈಗ ನನಗೆ ವ್ಯವಸಾಯನೇ ಅವಲಂಬಿಸಿರೋದ್ರಿಂದ ನಾವು ವ್ಯವಸಾಯಕ್ಕಾಗಿ ಬಂದೆ ಸರ್. ನಾನು ಈಗ SSLC ತನಕ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದಿನ ವಿದ್ಯಾಭ್ಯಾಸ ಮಾಡಬೇಕಂತ ಅವತ್ತಿನ ದಿನದಲ್ಲಿ ಅನಿಸ್ಲಿಲ್ವಾ? ಅನಿಸ್ತು ಸರ್. ನನ್ನ ಜೊತೆಗಾರೆಲ್ಲ ಓದಿ ಮುಂದೆ ಹೋಗ್ತಾ ಇದ್ರು. ನಮ್ಮ ತಂದೆಯವರು ಒಬ್ಬರೇ ಆಗಿರೋದ್ರಿಂದ ನಾನು ನಮ್ಮ ತಂದೆಯವ್ರ ಜೊತೆ ಸಹಕಾರ ಮಾಡ್ಕೊಂತ ವ್ಯವಸಾಯ ಮಾಡಕ್ಕೆ ಪ್ರಾರಂಭ ಮಾಡಿದೆ ಸರ್. ಈಗ ಆರಂಭದಲ್ಲಿ ಕೃಷಿಯನ್ನ ಯಾವ ರೀತಿ ನೀವು ಪ್ರಾರಂಭಿಸಿದ್ರ? ಆಗ ನಾವು 4 ಎತ್ತು ಕಟ್ಕೊಂಡಿದ್ವಿ ಸರ್. 2 ಜೊತೆ ಎತ್ತುಗಳು ಬೇಸಾಯ, ಚಕ್ಕಡಿ ಗಾಡಿ ಇತ್ತು. ಅದರಿಂದ ನಾವು ಕೊಟ್ಟಿಗೆ ಗೊಬ್ಬರ ಏರಕ್ಕೆ, ಮಣ್ಣು ಏರಕ್ಕೆ, ಹೊಲ್ದಾಗಳ ದವಸ ಧಾನ್ಯಗಳೆಲ್ಲ ಏರ್ಕೆ ಮರಕ್ಕೆ ನಮಗೆಲ್ಲ ಆಗ ಅವಲಂಬಿಸಿದ್ವಿ. ಇದನ್ನೆಲ್ಲ ನೋಡಿ ನನಗೆ ಕೃಷಿಯೇ ನಂಬಿ ಬದುಕಬೇಕು ಅಂತ ಒಂದು ಆಸೆ ಬಂತು ಸರ್. ಈಗ ಇವತ್ತು ನೀವು ಎತ್ತುಗಳನ್ನ ಸಾಕಾಣಿಕೆ ಇದನ್ನೆಲ್ಲ ಮಾಡಿದ್ರ? ಹೌದು ಸರ್, ಎತ್ತುಗಳು ಇದಾವೆ ಸರ್, ಒಂದು ಜೊತೆ ಎತ್ತಿದ್ದಾವೆ. ಈಗ ಅವನ್ನ ಸಾಕ್ತಾ ಇದೀವಿ. ಈಗಾಗಲೇ ಕುಂಟೆ ಹೊಡಿತಾ ಇದೀವಿ ಸರ್. ಈಗ ಬುಡ್ಡು ಕುಂಟೆ ಹೊಡಿತಾ ಇದೀವಿ ಮೆಕ್ಕೆಜೋಳದಲ್ಲಿ. ಈಗ ಹೆಚ್ಚಾಗಿ ನೀವು ಅಕ್ಕಡಿ ಬೆಳೆಗಳನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಯಾವ ಯಾವ ಅಕ್ಕಡಿ ಬೆಳೆಗಳನ್ನ ಬೆಳೀತಾ ಇದ್ರ? ನಾವು ಸರ್ ಬರೀ ಮೊದಲು ಬರೀ ಜೋಳ ಹಾಕಿ ಬಿಡ್ತಿದ್ವಿ. ಜೋಳದಲ್ಲಿ ಅಕ್ಕಡಿ ಬೆಳೆಯಾಗಿ ಬೆಳೆಯಕ್ಕೆ ನಮ್ಮ ಕೃಷಿ ಇಲಾಖೆಯವರು ಸ್ವಲ್ಪ ನನಗೆ ಮಾಹಿತಿ ತಿಳಿಸಿದ್ರು, ನಮ್ಮ ತಾಂತ್ರಿಕ ಅಧಿಕಾರಿಗಳು. ಆಗ ನಾನು ಅಕ್ಕಡಿ ಬೆಳೆಯಾಗಿ ತೊಗರಿ, ಅವರೆ, ಅಲಸಂದಿಯನ್ನು ಬೆಳೆಯಕ್ಕೆ ಹಚ್ಚಿದೆ ಸರ್. ಈಗ ಬಿತ್ತನೆಗೆ ಮುಂಚಿತವಾಗಿ ನೀವು ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ತೀರಾ? ಸರ್, ಮೊದಲು ಬಿತ್ತನೆಗೆ ನಾವು ಇಳುಕಲಿಗೆ ಅಡ್ಡಲಾಗಿ ನಾವು ಈಗ ಜಮೀನನ್ನು ಉಳುಮೆ ಮಾಡಿಬಿಡ್ತೀವಿ ಆಳವಾಗಿ. ಯಾವುದೇ ಕ್ರಿಮಿ ಕೀಟ ರೋಗ ರುಜಿನಿ ಬರಬಾರ್ದು ಅಂತ ಹೇಳ್ತಿದ್ರು ನಮ್ಮ ಕೃಷಿ ಇಲಾಖೆರು. ಅದರಿಂದ ನಾವೇ ಮಾಡಿದ್ವಿ ಅಂದ್ರೆ ಆಳವಾಗಿ ಉಳುಮೆ ಮಾಡ್ತೀವಿ. ಮುಂಗಾರು ಹಂಗಾಮಿನಲ್ಲಿ ಅವು ಎಂಡೆ ಮಳೆ ಬಿದ್ದ ನಂತರ ನಾವು ಇಳುಕಲಿಗೆ ಅಡ್ಡಲಾಗಿ ಮತ್ತೆ ಕುಂಟೆ ರಂಟೆ ಹೊಡೆದು ಹೊಲವನ್ನು ಸಿದ್ಧತೆ ಮಾಡ್ತೀವಿ ಸರ್. ಈಗ ಬಿತ್ತನೆಗೆ ಮುಂಚಿತವಾಗಿ ಸಾಕಷ್ಟು ಭೂಮಿ ಉಳುಮೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಮಣ್ಣು ಪರೀಕ್ಷೆ ಈ ತರ ಮಾಡಲ್ವಾ ನೀವು? ಮಣ್ಣು ಪರೀಕ್ಷೆಗೆ ಹಿಂದಿನ ವರ್ಷ ಮಾಡಿಸಿದ್ದೆ ಸರ್. ಸಾರಜನಕ, ರಂಜಕ, ಪೊಟ್ಯಾಶು ಇವೆಲ್ಲ ಇಲಾಖೆಯರೇ ಮಣ್ಣು ಪರೀಕ್ಷೆಗೆ ಕಳಿಸಿಕೊಟ್ರು ಸರ್, ದಾವಣಗೆರೆ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ. ಅವರು ಅದರಲ್ಲಿ ತಿಳಿದಿರೋ ಪ್ರಕಾರ ನಮಗೆ ಈಗ ಸಾರಜನಕ ಕಡಿಮೆ ಇದೆ, ರಂಜಕ ಮತ್ತು ಪೊಟ್ಯಾಶ್ ಅಂಶ ಜಾಸ್ತಿ ಇರೋದ್ರಿಂದ ನೀವು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿರ ಅಂತ ಹೇಳಿದ್ರು. ಈಗ ನಾವು 1 ಎಕರೆಗೆ 3-4 ಲೋಡ್ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾ ಇದೀವಿ ಸರ್. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ರೀತಿ ಮಾಡಿಸಿರ ನೀವು? ಯಾವ ರೀತಿ ಮಣ್ಣು ತೆಗೆದುಕೊಂಡ್ರ ಪರೀಕ್ಷೆಗೆ ಸ್ಯಾಂಪಲ್ ತಗೊಳ್ಬೇಕಲ್ಲ? ಮಣ್ಣು ಪರೀಕ್ಷೆಗೆ ಸರ್, ನಮಗೆ ಅವರು ಹೇಳಿದ ಹಾಗೆ ನಮ್ಮ ಹೊಲದ ಚೌಕಟ್ಟಿನ 4 ಭಾಗದಲ್ಲಿ ವಿ ಆಕಾರದಾಗ ಅವ್ರು ಹೇಳಿದ್ರು. 1/2 ಅಡಿ ಬಿಟ್ಟು, ಒಂದು 4-6 ಇಂಚು ಬಿಟ್ಟು ಆ ಮಣ್ಣನ್ನೆಲ್ಲ ಶೇಖರಣೆ ಮಾಡಿ ನೆರಳಲ್ಲಿ ಒಣಗಿಸಿ ಆ ಒಂದು ಚೀಲಕ್ಕೆ ನಮ್ಮ ಹೆಸರು, ನಮ್ಮ ಜಮೀನಿನ ಸರ್ವೆ ನಂಬರ್ ಹಾಕಿ ನಮ್ಮ ಗ್ರಾಮ ತಾಲೂಕಿಂದ ಹೆಸರು ಕಳಿಸಿದ್ವಿ. 1 ತಿಂಗಳಾದ ನಂತರ ನನಗೆ ಉತ್ತರ ಬಂದ್ಬಿಡ್ತು. ಬಹಳ ಸಂತೋಷ ಆಯ್ತು ಸರ್, ಮಣ್ಣಿನಲ್ಲಿ ಯಾವ್ಯಾವ ಗುಣ ಇದಾವೆ ಅಂತ ಅವ್ರು ಹೇಳ್ಕೊಟ್ರು. ಈಗ ಎಲ್ಲ ನೀವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಸಾಕಷ್ಟು ಭೂಮಿಯಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳು ಇದೆ ಇದನ್ನೆಲ್ಲ ತಿಳ್ಕೊಂಡು ಅಂದ್ರೆ ನೀವು ಮುಂದೆ ಕೃಷಿಯನ್ನು ಆರಂಭ ಮಾಡಿಕೊಂಡಾಗ ಕೃಷಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಖರ್ಚು ಕಡಿಮೆ ಮಾಡಿಕೊಳ್ಬೋದಲ್ವಾ? ಹೌದು ಸರ್, ಖರ್ಚಿಗೆ ನಮಗೆ ಕಡಿಮೆ ಆಯ್ತು ಸರ್. ರಾಸಾಯನಿಕ ಗೊಬ್ಬರ ಬಳಸ್ತಿದ್ವಿ, ಮಣ್ಣಿನ ಗುಣಮಟ್ಟ ನೋಡಿದ್ರಿಂದ ರಾಸಾಯನಿಕ ಗೊಬ್ಬರವನ್ನು ನಾನೀಗ ಕಡಿಮೆ ಮಾಡ್ತಾ ಇದೀವಿ ಸರ್. ಈಗ ಅಕ್ಕಡಿ ಬೆಳೆಗಳು ಅಂತಂದ್ರೆ ನೀವು ಸಾಕಷ್ಟು ಈಗ ತೊಗರಿ ಬೆಳೀತಾ ಇದೀವಿ, ಅಲಸಂದೆ ಬೆಳೀತಾ ಇದ್ರ, ಈಗೆಲ್ಲ ಅವರೆ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಕ್ಕಡಿ ಅಂತಂದ್ರೆ ಯಾವ ಬೆಳೆಯಲ್ಲಿ ಬೆಳೀತಾ ಇದ್ರ? ಈಗ ಮೊದಲೆಲ್ಲ ಹೈಬ್ರಿಡ್ ಜೋಳ ಮಾಡ್ತಿದ್ವಿ ಸರ್, ಈಗ ಕಡಿಮೆ ಮಾಡಿದ್ವಿ. ಈಗ ಮೆಕ್ಕೆಜೋಳದಲ್ಲಿ ಮೊದಲು 4 ಮಾಡಿ ನೋಡಿದೆ, ಈಗ 2 ವರ್ಷ. ಆಗ ಕಡಿಮೆ ಅಂತರ ಆಗಿರೋದ್ರಿಂದ ಅಕ್ಕಡಿಗಳು ಸ್ವಲ್ಪ ಇಳುವರಿ ಕಡಿಮೆ ಆಗೋದು. ಈಗ 6 ಒಂದು ಅಕ್ಕಡಿ ಮಾಡಿದ್ದೀನಿ ಸರ್. ತೊಗರಿ ಅವರೇ ಸರ್ಕಾರದರೇ ನಮಗೆ ಒಂದು ಸಹಾಯ ಧನ ಅಂತ ಹೇಳಿ ನಮ್ಮ ಗ್ರಾಮಕ್ಕೇನೆ ಗುಚ್ಛ ಗ್ರಾಮ ಮಾಡಿಕೊಂಡ್ರು ಇಲಾಖೆಯವರು. ಅವಾಗ ನನಗೂ ಒಂದು ಕಿಟ್ ಕೊಟ್ಟಿದ್ರು 4 kg. ಅದರಿಂದ ಈಗ ತೊಗರಿ ಬಿತ್ತನೆ ಮಾಡಿ 1 ತಿಂಗಳಾಗಿದೆ. ಸೊಗಸಾಗಿದ್ದಾವೆ ಗಿಡ, ಬಹಳ ಚೆನ್ನಾಗಿದ್ದಾವೆ ಸರ್. ಅಂದ್ರೆ ಉಚಿತವಾಗಿ ತೊಗರಿ ಬೀಜನ ಬಿತ್ತನೆ ಬೀಜ ಕೊಟ್ಟಿದ್ರು ಅವರು? ನಮ್ಮ ಗ್ರಾಮನೇ ಆಯ್ಕೆ ಮಾಡಿ ನಮ್ಮ ಗ್ರಾಮದ ಎಲ್ಲ ರೈತರಿಗೂ ಉಚಿತವಾಗಿನೇ ಕೊಟ್ಟಿದ್ದಾರೆ ಸರ್ ತೊಗರಿಯನ್ನ. ಅದ್ರ ಜೊತೆಗೆ ನಾವು ಅಲಸಂದೆ ಮತ್ತು ಅವರೆ ಬೀಜ ಹಾಕಿದೀವಿ ಸರ್. ಅಕ್ಕಡಿ ಬಹಳ ತುಂಬಾ ಚೆನ್ನಾಗಿದೆ. ನಾವು ಆಮೇಲೆ ಉರುಳಿ ಬಿತ್ತಿದೀವಿ ಸರ್ 6 ಮಧ್ಯೆ ಮುಂದೆ ಆಗಸ್ಟ್ ತಿಂಗಳಲ್ಲಿ ಇಲ್ಲ ಜುಲೈ ಕೊನೆಯ ತಿಂಗಳ ವಾರದಲ್ಲಿ ಮಧ್ಯೆ ಉರುಳಿ ಬಿತ್ತನೆ ಮಾಡ್ತೀವಿ ಸರ್. ಈ ಉರುಳಿ ಬಿತ್ತೋದ್ರಿಂದ ನಮಗೆ ದನಕರುಗಳು ಮೇವು ಹೆಚ್ಚಾಗುತ್ತೆ, ನಮ್ಮ ಹೊಲನು ಮತ್ತೆ ಫಲವತ್ತತೆ ಹೆಚ್ಚಾಗೋಣ ದೃಷ್ಟಿಯಿಂದ ನಾವು ದ್ವಿದಳ ಧಾನ್ಯ ಜಾಸ್ತಿ ಅವಲಂಬಿಸಿದೆ ಸರ್. ಮೊದ್ಲೆಲ್ಲ ಈಗ ಅಕ್ಕಡಿ ಬೆಳೆಯುವಂತ ರೈತರು ಈಗ ತೊಗರಿ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಅವರೇ ಆಗಿರ್ಬೋದು, ಈಗ ತಮ್ಮಲ್ಲಿ ಬೆಳೆದಿರತಕ್ಕಂತ ಬೆಳೆಯಲ್ಲೇ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಆ ಪದ್ಧತಿ ಈಗ ರೈತರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಸ್ವಲ್ಪ ಹಿಂದಿನ ವರ್ಷ ಬೆಳೆದ್ರ ತೊಗರಿ ಬೀಜನೇ ಇಟ್ಕೊಂಡಿದ್ವಿ ಸರ್ ಬಿತ್ತನೆಗೆ. ಆದ್ರೆ ಇಲಾಖೆಯಿಂದ ಹೊಸ ಹೊಸ ತಂತ್ರಜ್ಞಾನ ಬರೋದ್ರಿಂದ ಕೃಷಿ ಪದ್ಧತಿಗೆ ಅಳವಡಿಸಿಕೊಳ್ಳಕ್ಕೆ ಅವರ ತಾಂತ್ರಿಕತೆ ಹೇಳೋದ್ರಿಂದ ನಮಗೆ ಈಗ ಈ ವರ್ಷ ಹೊಸದಾಗಿ ಅವರು ಕೊಟ್ಟಿರತಕ್ಕಂತ ಬೀಜನೇ ಬಿತ್ತನೆ ಮಾಡಿದ್ವಿ ಸರ್. ನಾವು ಮೊದಲೆಲ್ಲ ಇಟ್ಕೊಂತಿದ್ವಿ, ಈಗ ಅಲಸಂದಿ ಬೀಜ ನಾವು ಉತ್ಪಾದನೆ ಮಾಡಿರೋವೆ ಅಲಸಂದಿ ಹಾಕಿದ್ವಿ, ಅವರೇನು ನಾವು ಬಿತ್ತನೆ ಮಾಡಿರೋವೆ ಇಟ್ಕೊಂಡು ಯಾವುದೇ ಕ್ರಿಮಿಕೀಟ ಬೆಳೆದಂತ ಕಾಳುಗಳನ್ನು ಶೇಖರಣೆ ಮಾಡಿ ಈಗ ಬಿತ್ತನೆ ಮಾಡಿದ್ವಿ ಸರ್. ಈಗ ನೀವೇ ಬೆಳೆದಂತ ಒಂದು ಅವರೆ ಮತ್ತು ಅಲಸಂದೆ ಬೀಜಗಳನ್ನ ವರ್ಷ ತನಕ ಯಾವ ರೀತಿ ಕಾಪಾಡ್ತೀರಾ? ಅವು ಯಾವುದೇ ಹುಳ ಬೆಳಬಾರ್ದು ಅಂದ್ರೆ ಅವಕ್ಕೆ ನಾವು ಹುಳ ಬೀಳಬಾರ್ದಂತ ಸರ್ M45 ಅಂತ ಒಂದು ಬರುತ್ತೆ, ಇಲ್ಲ ಗೌಚ್ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ, ಅದನ್ನ ನಾವು ಮಾಡ್ತಿದ್ವಿ. ಈಗ ಅದು ಅಂಗಡಿಗಳಲ್ಲಿ ಜಾಸ್ತಿ ರೇಟ್ ಹೇಳ್ತಾ ಇದಾರೆ, ಅದಕ್ಕೆ ನಮಗೆ ನಾವೇನೆ ಅದಕ್ಕೆ ಅಕ್ಕಡಿಗೆ ಇದ್ರಾಗೆ ಬೇವಿನ ಸೊಪ್ಪು ಉಪ್ಪು ಇಂಥವೆಲ್ಲ ಹಾಕಿ ಇಟ್ಟಾಗ ಯಾವುದೇ ಹುಳ ಬರದಂಗಾಗಿ ನಮಗೆ ಒಳ್ಳೆಯ ಬೀಜ ಬಿತ್ತನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಈಗ ಬಿತ್ತನೆಯ ಸಂದರ್ಭದಲ್ಲಿ ಈಗ ಯಾವುದೇ ಬಿತ್ತನೆ ಬೀಜಕ್ಕೆ ಈ ಬೀಜೋಪಚಾರ ಈ ರೀತಿ ಏನಾದರೂ ಮಾಡ್ತೀರಾ? ಬೀಜೋಪಚಾರ ಮಾಡ್ಕೊಂತ ಸರ್, ಅದೇ M45 ಅಂತ ಇದೆ, ಅದನ್ನ ನಾವು ಅದನ್ನ ತಗೊಂಡು ಬೀಜೋಪಚಾರ ಮಾಡಿ ಲೇಪಿಸಿ ಅದನ್ನ ನಾವು ದ್ವಿದಳ ಧಾನ್ಯಕ್ಕೆಲ್ಲ ಹಚ್ಚಿದ ಮೇಲೆ ಇಲ್ಲಾಂದ್ರೆ ರೈಜೋಬಿಯಂ ಅಂತ ಗೊಬ್ಬರ ಕೊಡೋರು ಅವನ್ನು ಹಾಕ್ತಿದ್ವಿ. ಈಗ ರೈಜೋಬಿಯಂ ಅದು ಜೀವಾಣು ಗೊಬ್ಬರ ಈ ವರ್ಷ ಇನ್ನೂ ಯಾಕೋ ಬಂದಿದ್ದಂಗೆ ಕಾಣಲ್ಲ ಇಲಾಖೆಗೆ, ಅದರದ್ದ ನಾವು ನಮ್ಮದೇ ಆದ ಗೊಬ್ಬರದಲ್ಲಿ ಮಾಡಿ ಬಿತ್ತನೆ ಮಾಡಿದ್ವಿ ಸರ್. ಈಗೆಲ್ಲ ಸಾಕಷ್ಟು ಅಂದ್ರೆ ಈ ಒಂದು ನಮ್ಮ ಏರಿಯಾಕ್ಕೆ ಈ ಒಂದು ಭಾಗಕ್ಕೆ ಯಾವುದು ಸೂಕ್ತ ತಳಿ ಈ ಒಂದು ತೊಗರಿಯಲ್ಲಿ ಅಂತ ನಿಮ್ಮ ಒಂದು ಕೃಷಿ ಇಲಾಖೆಯಿಂದ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ? ನಮಗೆ Hyderabad 3C ಅಂತ ಇತ್ತು ಸರ್, ಅದು ಒಳ್ಳೆಯ ತಳಿ ನಮಗೆ. ಯಾಕಂದ್ರೆ ನಾ ಡಿಸೆಂಬರು ಜನವರಿಗೆ ಕಟಾವೇ ಬರುತ್ತೆ 180-200 ದಿವಸ, ಆಮೇಲೆ ಬೇಗ ನಾವು May End ಅಥವಾ ಜೂನ್ ಮೊದಲನೇ ವಾರದಲ್ಲಿ ಯಾವುದೇ ದ್ವಿದಳ ಧಾನ್ಯ ಬಿತ್ತಿದಾಗ ಇಳುವರಿ ಜಾಸ್ತಿ ಉತ್ತಮವಾಗಿ ಬರುತ್ತೆ ಅನ್ನೋದು ನಾವು ಕಂಡುಕೊಂಡಿದ್ದೀವಿ ಸರ್, ಅದರಿಂದ ನಾವು ಅದನ್ನೇ ಬಿತ್ತನೆ ಮಾಡ್ತಾ ಇದೀವಿ. ಈಗ ಮೆಕ್ಕೆಜೋಳದಲ್ಲಿ ನೀವು ಅಕ್ಕಡಿ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಈಗ ಮೆಕ್ಕೆಜೋಳಕ್ಕೂ ಸಾಕಷ್ಟು ರೋಗ ರುಜಿನಗಳಪ್ಪ, ಅಂದ್ರೆ ಅದರಲ್ಲಿ ಬರತಕ್ಕಂತ ಹುಳುಗಳು ಈ ಅಕ್ಕಡಿ ಮೇಲೆ ಏನಾದ್ರೂ ಪರಿಣಾಮ ಬೀರ್ತಾವ? ಹೌದು ಸರ್, ಪರಿಣಾಮ ಬೀರ್ತವೆ. ಅಕಸ್ಮಾತ್ ಆಗಿ ನಾವು ಮಳೆ ಏನಾದರೂ ಕಡಿಮೆ ಆಗಿ ನಾವು ಕುಷ್ಕಿ ಬೆಳೆ ಬೆಳೆದ್ರಿಂದ ಮಳೆಗಾಲ ಕಡಿಮೆ ಆದಾಗ ಆ ಮೆಕ್ಕೆಜೋಳ ಕುಂಠಿತಾದ್ರೂ ಇಳುವರಿಯಲ್ಲಿ ನಾವು ದ್ವಿದಳ ಧಾನ್ಯದ ತೊಗರಿ ಕಾಣಬಹುದು. ಯಾವಾಗಲೂ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ಏನಾದ್ರು ಹಾಳಾದ್ರೂ ಇನ್ನೊಂದು ಬೆಳೆಯಿಂದ ನಾವು ಫಲ ಪಡಿತೀವಿ ಅನ್ನೋದಕ್ಕೆ ನಾವು ಯಾವಾಗಲೂ ಅಕ್ಕಡಿ ಬೆಳೆಯಾಗಿ ದ್ವಿದಳದನ್ನು ಬೆಳೀತಾ ಇದೀವಿ ಸರ್. ಅಂದ್ರೆ ಅಕ್ಕಡಿ ಬೆಳೆಗಳನ್ನ ಬೆಳೆಯೋದ್ರಂದ್ರೆ ಸಾಕಷ್ಟು ಪ್ರಯೋಜನ ಐತೆ ಅಂತ ಹೇಳ್ತೀರಾ? ಹೌದು ಸರ್, ಪ್ರಯೋಜನ ಇದೆ. ಹಿಂದೆಲ್ಲ ನೋಡು ಬೇಕಾದಷ್ಟು ಜನ ಬೇಳೆಕಾಳು, ಬೇಳೆ ಸಾರು, ಬೇಳೆ ಪಲ್ಯ ಇಂಥವೆಲ್ಲ ಉಪಯೋಗಿಸಿರೋದ್ರಿಂದ ಅಕ್ಕಡಿ ಕಾಳುಗಳನ್ನು ತಿಂದಾಗ ಆರೋಗ್ಯವಂತನಾಗೇ ಇರ್ತಾನೆ ಮನುಷ್ಯ. ಅದಕ್ಕೆ ನಾವು ಯಾವಾಗಲೂ ಅಕ್ಕಡಿ ಕಾಳುಗಳನ್ನು ಬೆಳೆಯಿರಿ ಅಂತ ಸರ್ಕಾರನೂ ಹೇಳ್ಬೋದು, ಇಲಾಖೆ ಹೇಳ್ಬೋದು. ನಾವು ರೈತರಿಗೆ ಇತ್ತೀಚಿನ ತಾಂತ್ರಿಕ ಶಿಕ್ಷಣ ಮುಂದುವರೆದಂಗಲ್ಲ, ಕೃಷಿ ಪದ್ಧತಿ ಅಳವಡಿಸ್ಕೊಂಡಾಗ ನಮಗೆ ಉನ್ನತವಾದ ಇಳುವರಿಯನ್ನು ಪಡಿಬೋದು ಅಂತ ನಮ್ಮ ಗಮನಕ್ಕೆ ಬಂದು ನಾನು ಮಾಡ್ತಾ ಇದ್ದೀನಿ ಸರ್ ಈ ವ್ಯವಸಾಯ. ಈ ರಾಜಣ್ಣವರೇ, ಈಗ ತೊಗರಿ ನಾವು ಬಿತ್ತನೆ ಮಾಡಿ ಈಗ 180 ದಿನ ಕಟಾವು ಬರ್ತದೆ ಅಂತ ಹೇಳಿದ್ರ, ಅಂದ್ರೆ ಹೆಚ್ಚು ದಿನ ಕಟಾವಿ ಬರೋದು ಸೂಕ್ತ ಅಂತ ಹೇಳ್ತೀರಾ, ಬೇಗ ಬರೋದು ತಳಿ ಸೂಕ್ತ ಅಂತ ಹೇಳ್ತೀರಾ? ಈಗ ಬೇಗ ಬರೋದು ಇಳುವರಿ ಸ್ವಲ್ಪ ಕುಂಠಿತಾಗಿ ಕಡಿಮೆ ಆಗುತ್ತೆ ಸರ್, ಎಕರೆಗೆ 3-4 ಕ್ವಿಂಟಾಲ್ ಬರ್ಬೋದು. ಅಧಿಕ ದಿವಸ ತಿಂದಾಗಿರೋ ತೊಗರಿ ಅರೆ ಕೊಂಬು ಚಿಗುರು ಜಾಸ್ತಿ ಬಂದು ಅತಿ ಹೆಚ್ಚು ಇಳುವರಿ ಬರೀ ಕಾಯಿ ಚೆನ್ನಾಗಿ ಕಟ್ಟಕ್ಕೆ ಬರೋದ್ರಿಂದ ಅವಾಗ ಡಿಸೆಂಬರ್ ನವೆಂಬರ್ ಅಲ್ಲಿ ಚಳಿಗಾಲದಲ್ಲಿ ಕಟ್ಟೋದ್ರಿಂದ ಕಾಳು ದೃಢವಾಗಿ ನಮಗೆ ಒಳ್ಳೆಯ ಇಳುವರಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಈಗ ನೀವು ಹಾಕಿರಂತ ಒಂದು ಅಕ್ಕಡಿ ಬೆಳೆಗಳು ಯಾವ ಜಮೀನಿನಲ್ಲಿ ಹಾಕಿದ್ರೆ ಮಣ್ಣು ಯಾವ ರೀತಿ ಮಣ್ಣಿದೆ? ನಮ್ದು ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣು ಇದೆ ಸರ್. ಮೊದಲು ಕಪ್ಪು ನೆಲದಲ್ಲಿ ಹಾಕ್ತಿದ್ವಿ, ಈ ವರ್ಷ ಸ್ವಲ್ಪ ಅಕ್ಕಡಿ ಬೇರೆ ಬದಲಾವಣೆ ಮಾಡಿ ಇನ್ನೊಂದು ಪಕ್ಕದಲ್ಲಿ ಜಮೀನಿಗೆ ಹಾಕಿದ್ವಿ. ಒಳ್ಳೆ ತುಂಬಾ ಗಿಡ ಈಗಲ್ಲ, ತಿಂಗಳದು 2 ಸರಿ ಅಲ್ಲಿ ಮಧ್ಯಂತರ ಬೇಸಾಯ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ಸರ್ ಸಸಿ. ಈಗ ಈ ವರ್ಷ ಹಾಕಿದಂತ ಭೂಮಿಗೆ ಮತ್ತೆ ಮುಂದಿನ ವರ್ಷ ಅದೇ ಭೂಮಿಗೆ ಅಂದ್ರೆ ಬೇರೆ ಬೆಳೆಗಳು ನೆಡಬೇಕು ಅಂತ ಹೇಳ್ತೀರಾ? ಹೌದು ಸರ್, ಒಂದು ಬೆಳೆ ಬೆಳೆದಾಗ ನಾವು ಅಕ್ಕಡಿ ಬೆಳೆಗಳು ಮುಂದಿನ ವರ್ಷದ ಬೆಳೆಗಳಿಗೆ ಅನುಕೂಲ ಅಂತ ಹೇಳಿ ಅದರಲ್ಲಿ ಸುರಿದಿರತಕ್ಕಂತ ಎಲೆ ಇರ್ಬೋದು, ಚಿಗುರು ಇರ್ಬೋದು, ಆ ಎಲೆ ಸುರಿದ್ರದ ನಮಗೆ ಒಳ್ಳೆ ಫಲಿತಾಂಶ ಕೊಡಕ್ಕೆ ಗೊಬ್ಬರ ಆಗಿ ಮಾರ್ಪಾಡಾಗೋದ್ರಿಂದ ಅಕ್ಕಡಿ ಬೆಳೆಗಳದ ಗೊಬ್ಬರ ನಾವು ಮತ್ತೆ ಮುಂದಿನ ವರ್ಷ ಫಲವತ್ತತೆ ಕಂಡುಕೊಳ್ಳಕ್ಕಾಗಿ ನಾವು ಬೇರೆ ಜಮೀನಿಗೆ ಹಾಕಿ ಅದರಲ್ಲಿ ಮತ್ತೆ ಬೆಳೆ ಉತ್ಪಾದನೆ ಮಾಡ್ಕೊಂತಿದ್ದೀವಿ ಸರ್. ಅಂದ್ರೆ ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಕಾಪಾಡಬೇಕಂತಂದ್ರೆ ಸಾಕಷ್ಟು ದ್ವಿದಳ ಧಾನ್ಯ ಬೆಳೆಗಳನ್ನ ಅಕಡಿ ಬೆಳೆಗಳನ್ನ ಬೆಳೆದ್ರೆ ಸಾಧ್ಯ ಅಂತ ಹೇಳ್ತೀರಾ? ಹೌದು ಸರ್, ಉರುಳಿ ಇದೆಲ್ಲ ನಾವು ಬೇರಲ್ಲೇ ಕಟ್ ಮಾಡಿದಾಗ ಅದರಲ್ಲೇ ಸಾರಜನಕದ ಗಂಟುಗಳು ಅಂತ ನಾವು ಏನ್ ಉಳಿಮೆ ಮಾಡ್ಬೇಕಾದ್ರೆ ಸಿಗ್ತಾವಲ್ಲ ಸರ್, ಅದರಿಂದ ಸಾರಜನಕದ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕದ ಗಂಟುಗಳು ಬೇರು ನಮಗೆ ಮುಂದಿನ ವರ್ಷದ ಬೆಳೆಗಳಿಗೆ ಅನುಕೂಲ ಮಾಡ್ತವೆ. ಅದರಿಂದ ನಮಗೆ ದ್ವಿದಳ ಧಾನ್ಯ ಹಾಕೋದ್ರಿಂದ ಇಳುವರಿ ಪ್ರಮಾಣ ಜಾಸ್ತಿ ಕಂಡುಕೋಬಹುದು ಅಂತ ನನ್ನ ಭಾವನೆ ಬಂದು ನಾವು ಅದನ್ನೇ ಅಳವಡಿಸಿಕೊಂಡಿದ್ವಿ ಸರ್. ಈಗ ಸಾಮಾನ್ಯವಾಗಿ ಈಗ ತೊಗರಿ, ಈಗ ಅಲಸಂದೆ, ಅವರೇ ಇವೆಲ್ಲ ಅಂದ್ರೆ ನೀವು ಯಾವ ಟೈಮ್ನಲ್ಲಿ ಬಿತ್ತನೆ ಮಾಡಿದ್ರಾ? ಮುಂಗಾರು ಪ್ರಾರಂಭ ನಮಗೆ ಈ ಸರಿ ನಮ್ಮ ಜಗಳೂರು ತಾಲೂಕಿನಲ್ಲಿ ಸ್ವಲ್ಪ ಬೇಗ ಮಳೆ ಬಿದ್ದು ಬಿಡ್ತು. ಮೇ 15-20 ಪ್ರಾರಂಭ ಆಯ್ತು, ಅದರಿಂದ ನಾವು ಮೇ 29-30 ಬಿತ್ತನೆ ಮಾಡಿಬಿಟ್ಟಿವಿ ಸರ್. ಅಕಡಿ ಕಾಳುಗಳನ್ನ ಬಿತ್ತನೆ ಮಾಡೋದು ಯಾವ ಕಾಲ ಸೂಕ್ತ ಅಂತ ಹೇಳ್ತೀರಾ? ಅಂದ್ರೆ ಯಾವ ಮಳೆ ಅಂತ ಹೇಳ್ತೀರಾ? ಯಾವ ಮಳೆ ಅಂತಂದ್ರೆ ಸರ್, ನಮಗೆ ಕೃತಿಕ ಮಳೆಯಲ್ಲಿ ಬಿತ್ತಿದ್ರೆ ಬಹಳ ಒಳ್ಳೇದು ಅಂತ ನಮ್ಮ ಹಿಂದಿನ ನಮ್ಮ ಯಜಮಾನರು, ನಮ್ಮ ತಂದೆಯರು, ನಮ್ಮ ಅಜ್ಜರೆಲ್ಲ ನಮ್ಮ ಕೃಷಿ ಬಗ್ಗೆ ಅವರ ಅನುಭವದ ಮುಖಾಂತರ ಹೇಳ್ತಿದ್ರು. ಅವರ ಅನುಭವನೇ ಇವತ್ತು ನಮಗೆ ಜಾಸ್ತಿ ಮಾರ್ಗದರ್ಶನ ಆಗಿದೆ. ಯಾಕಂದ್ರೆ ಮೇ ಕಡೆ ತಿಂಗಳು ಇಲ್ಲಾಂದ್ರೆ ಜೂನ್ ಮೊದಲನೇ ವಾರ ಬಿತ್ತೋದ್ರಿಂದ ಒಳ್ಳೆ ಇಳುವರಿ ಬರ್ತೀವಿ. ಹಿಂದಿನ ವರ್ಷ ಸ್ವಲ್ಪ ನಾವು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದ ಬಹಳ ಇಳುವರಿ ಕಡಿಮೆ ಆಯ್ತು. ನಮಗೆ ಸೂಕ್ತವಾದ ಸಮಯ ಜೂನ್ ಮೊದಲನೇ ವಾರ ಅನ್ನೋದು ಕಂಡುಕೊಂಡಿವಿ ಸರ್. ಈಗ ಅಕಡಿ ಬೆಳೆಗಳಿಗೆ ಅಂದ್ರೆ ಹಿಂದೆಲ್ಲ ಸಾಕಷ್ಟು ಮಳೆ ಆಗಿ ಹಿಂದಿನ ವರ್ಷ ಲಾಸ್ ಆಯ್ತಾ ನಿಮಗೆ? ಹಿಂದಿನ ವರ್ಷ ಸ್ವಲ್ಪ ಮಳೆ ಬಂದು ಒಂದು ಸಾರಿ ಹೂವು ಎಲ್ಲ ಉದುರಿ ಹೋಗ್ಬಿಡ್ತು ಸರ್, ಮತ್ತೆ ಹಂಗ ಬಿಟ್ಟಿವಲ್ಲ. ಆಗ ಮತ್ತೆ ಡಿಸೆಂಬರ್ ಮತ್ತೆ ಚಿಗುರು ಬಂದು ಹೂವು ಆಗಿ ನಮಗೆ ಸ್ವಲ್ಪ ಲಾಭಾಂಶ ಸಿಕ್ತು ಸರ್. ಅದರಿಂದ ನಾವು ಮಳೆ ಜಾಸ್ತಿ ಆದ್ರೂ ಒಂದಲ್ಲ ಒಂದು ತಿಂಗಳು ಬಿಟ್ಟ ಮೇಲೆ ಮತ್ತೆ ಒಂದ್ಸರಿ ಚಿಗುರು ಬಂದು ಹೂವು ಬಂದು ಒಳ್ಳೆ ಕಾಯಿ ಕೊಡ್ತು ಸರ್. ಈಗ ಹೋದ ವರ್ಷ ಅಂತಂದ್ರೆ ನಿಮಗೆ ಮಳೆ ಜಾಸ್ತಿ ಆಗಿ ಈ ಒಂದು ತೊಗರಿ ಬೆಳೆ ಲಾಸ್ ಆಯ್ತು ಅಂತ ಹೇಳಿದ್ರಲ್ಲ, ಅಂದ್ರೆ ನೀರ್ ನಿಂತು ಲಾಸ್ ಆಯ್ತಾ ಬೆಳೆಯಲ್ಲಿ ಅಥವಾ ರೋಗ ಬಂದು ಲಾಸ್ ಆಯ್ತಾ? ಇಲ್ಲ ಸರ್, ಮಳೆ ಒಂದು ವಾರಗಳ ಕಾಲ ಹಗಲು ರಾತ್ರಿ ಹಿಡ್ಕೊಂಡದ್ರಿಂದ ಮೊಗ್ಗು ಮತ್ತು ಹೂವು ಹಾಳಾಗಿ ಉದುರಿ ಹೋಗ್ಬಿಡುತ್ತೆ. ಎಲ್ಲ ಶೀತಾಂಶ ಜಾಸ್ತಿ ಆಗಿ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಳೆ ಬರೋದ್ರಿಂದ ಶೀತಾಂಶ ಜಾಸ್ತಿ ಆಗಿ ಉದುರಿ ಆಯ್ತು. ಈಗ ತೊಗರಿ ಒಂದು ನೀವು ಬಿತ್ತನೆ ಮಾಡಿರ್ತೀವಲ್ಲ, ಆ ಜಮೀನಲ್ಲಿ ಸಾಕಷ್ಟು ನೀರು ನಿಲ್ತು ಅಂತಂದ್ರೆ ತೊಗರಿ ಗಿಡದ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ? ಹೌದು ಸರ್, ಪರಿಣಾಮ ಬೀರುತ್ತೆ. ಗಿಡ ಏನಾಗುತ್ತೆ ಅಂದ್ರೆ ಅವ ಆಗಲೇ ಏನೂ ಆಗಲ್ಲ, ಅದು ಪರಿಣಾಮ 100 ದಿವಸ 120 ದಿವಸ ಆದ್ಮೇಲೆ ಹೂವು ಅಂತಕ್ಕೆ ಬಂದಾಗ ಅದು ಗಿಡ ಅದಿರಿ ಸತ್ತೋಗ್ಬಿಡುತ್ತೆ, ಗಿಡ ಒಣಗುತ್ತೆ. ಗಿಡ ಒಣಗ ಹೋಗ್ಬಿಡುತ್ತೆ, ಆಗ ನಮಗೆ ಲಾಸ್ ಆಗುತ್ತೆ. ನಮ್ಮ ಇಳುವರಿ ಕುಂಠಿತ ಆಗಿ ನಮಗೆ ಬೆಳೆ ಬಂದದ್ರಾಗೆ ನಾವು ಸ್ವಲ್ಪ ರೈತರಾಗಿ ಮುಖ ಎಳೆಬಿಟ್ಟು ಈ ವರ್ಷದ ಫಸಲು ಬೆಳೆ ಏನಿಲ್ಲಪ್ಪ ಅನ್ನೋ ಮಟ್ಟಕ್ಕೆ ಆಗಿಬಿಡುತ್ತೆ ಸರ್. ಆದರೆ ಸ್ವಲ್ಪ ನೀರು ನಿಲ್ಲದ ಜಾಗನೇ ನೋಡಿ ನಾವು ಭೂಮಿಗೆ ಬಿತ್ತನೆ ಮಾಡಬೇಕು ತೊಗರಿನ. ಈಗೆಲ್ಲ ಮೆಕ್ಕೆಜೋಳದಲ್ಲಿ ನೀವು ಅಕಡಿ ಬೆಳೆಯಾಗಿ ಹಾಕ್ತಿರಲ್ಲ, ಈಗ ಬಿತ್ತಬೇಕಾದ್ರೆ ಏನ್ ಕೈಯಿಂದ ಉದುರಿಸ್ತಾರೆ, ಯಾವ ರೀತಿ ಬಿತ್ತನೆ ಮಾಡ್ತೀವಿ? ಬಿತ್ತನೆ ಮಾಡಬೇಕಾದ್ರೆ ತೊಗರಿ ಮಾತ್ರ ನಾವು ಕೈಯಿಂದಲೇ ಬಿತ್ತನೆ ಮಾಡ್ತೀವಿ. ಸ್ವಲ್ಪ ದಪ್ಪನಾಗಿ ಬಿತ್ತನೆ ಮಾಡಬೇಕಾದನ ತೊಗರಿ ಕಾಳು ಒಂದು ಎಕರೆಗೆ 6-8 ಕೆಜಿ ಬಿತ್ತನೆ ಮಾಡ್ತೀವಿ ನಾವು. 10 ಸಾಲ ಇದಾವೆ ತೊಗರಿ ಅಕಡಿ ಒಂದು ಎಕರೆಗೆ. ಈ ತರ ನಾವು ತೊಗರಿ ಅಕಡಿ ಕೈಯಿಂದ ಕಾಳು ಹಾಕ್ತೀವಿ ಸರ್. ಅದರಿಂದ ನಮಗೆ ಇಳುವರಿ ಪ್ರಮಾಣ ಆಮೇಲೆ ಎಲ್ಲಿ ಗ್ಯಾಪ್ ಇರೋದಲ್ಲ ಸರ್. ಬಿತ್ತನೆ ಮಾಡೋದ್ರಿಂದ ನೇಗಿಲು ಮತ್ತು ಕೂರಿಗೆಯಿಂದ ಬಿತ್ತನೆಗ ಒಂದೊಂದು ಮಳ 2 ಮಳ ದೂರ 3-4 ಅಡಿ ಗ್ಯಾಪ್ ಆಗಿ ಕಡಿಮೆ ಅಂತರ ಆದ್ರಿಂದ ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ ನಾವು ಕೈಯಿಂದಲೇ ಎಲ್ಲಿ ನಿಲ್ಲದಾಗಿ ಆ ಸಾಲು ತುಂಬ ಪೂರ್ವವಾಗಿ ಸಸಿ ಬರಬೇಕು ಅಂತಲೇ ನಾವು ಸ್ವಲ್ಪ ಕೈಯಿಂದ ಆಗ್ತಾ ಇದೀವಿ ಸರ್. ಅಂದ್ರೆ ಸಸಿಗಳ ಸಂಖ್ಯೆ ಜಾಸ್ತಿ ಇರಬೇಕು, ಒತ್ತಕಟ್ಟಿರ್ಬೇಕು ಅಂತ ಹೇಳ್ತೀವಿ. ಹೌದು ಸರ್, ಸಸಿಗಳ ಸಂಖ್ಯೆ ಜಾಸ್ತಿ ಆಗಿದ್ದ ಇಳುವರಿ ಪ್ರಮಾಣ ಜಾಸ್ತಿ ಕಂಡುಕೊಂಡಿವಿ. ಈಗೆಲ್ಲ ಎತ್ತರವಾಗಿ ತೊಗರಿ ಗಿಡ ಬೆಳೆದಾಗ ಅಂದ್ರೆ ಕುಡಿಯೆಲ್ಲ ಚಿವುಟ್ತೀರ? ಇಲ್ಲ ಸರ್, ಕುಡಿಯೆಲ್ಲ ಚಿವುಟಲ್ಲ, ಅದು ಬಂದ್ಮೇಲೆ ಹೂವಿ ಬಂದ್ಮೇಲೆ ಬಾಗಿ ಬಿಡುತ್ತೆ ಸರ್. ಎಲ್ಲ ಕಾಯಿ ಕಚ್ಚಿದ ಮೇಲೆ ಅದು 6 ಅಡಿ ಗಿಡ ಆಗಿದ್ರೆ ನಾವು ಬಾಗಿ 3 ಅಡಿ ಬಂದ್ಬಿಡುತ್ತೆ, ನಮಗೆ ಔಷಧಿ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತಂದು ನಾವು ಕಂಡ್ಕೊಂಡಿದ್ದೀವಿ ಸರ್. ನೀವು ಮೆಕ್ಕೆಜೋಳದಲ್ಲಿ ಅಕಡಿ ಬೆಳೆಯಾಗಿ ಬೆಳೀತಾ ಇದೆಯಲ್ಲ, ಈಗ ಮೆಕ್ಕೆಜೋಳ ಏನಾದ್ರೂ ಸೂಲಂಗಿ ಬಂದಾಗ ಮಳೆ ಹೋಯ್ತು ಅಂದ್ರೆ ಆ ಬೆಳೆನೇ ಲಾಸ್ ಆಗುತ್ತೆ. ಅಂದ್ರೆ ಮುಂದೆ ಮತ್ತೆ ಮಳೆ ಬಂತು ಅಂದ್ರೆ ಅಕಡಿ ಬೆಳೆಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಇದರಿಂದ ಆದ್ರೂ ನೀವು ಲಾಭ ತಗೊಳ್ತೀರಾ? ಹೌದು ಸರ್, ಕುಷ್ಕಿ ಬೆಳೆ ಮಳೆನೇ ನಂಬಿ ನಾವು ಜೀವನ ಮಾಡ್ತಾರೋದ್ರಿಂದ ಒಂದು ಬೆಳೆ ಹೋದ್ರು ನಮ್ಮ ಮೆಕ್ಕೆಜೋಳ ಹೋದ್ರು ತೊಗರಿ ಸಿಗುತ್ತೆ. ಸ್ವಲ್ಪ ತೊಗರಿಗೇನಾದ್ರೂ ಕೀಟ ರೋಗ ಜಾಸ್ತಿ ಆದ್ರೂ ಮೆಕ್ಕೆಜೋಳನಾದ್ರೂ ಇಳುವರಿ ಕಾಣ್ತೀವಿ ಅಂತೇಳಿ ನಾವು ಯಾವಾಗ್ಲೂ ಮಿಶ್ರ ಬೆಳೆಗೆ ಬೆಳಿತೀವಿ ಸರ್. ಈ ವರ್ಷ ಮೆಕ್ಕೆಜೋಳದ ಬೆಳೆಯಲ್ಲಿ ಸಾಕಷ್ಟು ರೋಗ ರೋಜನೆ ಏನಾದ್ರೂ ಕಂಡು ಬಂದಿದೆಯಾ ಈಗ ಒಂದು ತಿಂಗಳ ಬೆಳೆ ಅಂತ ಹೇಳಿದ್ರೆ? ಈಗಾಗಲೇ ಒಂದು ತಿಂಗಳ ಬೆಳೆಗೆ ನಾವು ಅಲೆ ಸೈನಿಕ ಹುಳ ಅಥವಾ ಲದ್ದಿ ಹುಳ ಅಂತಾರೆ ಸರ್ ನಮ್ಮ ಗ್ರಾಮೀಣ ಪ್ರದೇಶದಾಗೆ. ಅದಕ್ಕೆ ನಾವು ಅಲೆ ಇಮಾಮಿವನ್ ಬೆಂಜಾವೆಟ್ ಅಂತ ಒಂದು ಔಷಧಿ ತಂದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಕೊಡ್ತಾ ಇದ್ರು, ಅದನ್ನು ತಂದು ಅಲೆ ಈಗ ಸ್ಪ್ರೇ ಮಾಡಿದ್ವಿ, ಹುಳ ಕಂಟ್ರೋಲ್ ಮಾಡ್ಕೊಂಡ್ವಿ. ಈಗ 5 ದಿವಸ ಆಯ್ತು ಸ್ಪ್ರೇ ಮಾಡಿ. ಈಗ ತೊಗರಿ ಗಿಡದ ಮೇಲೆ ಈ ಒಂದು ಅಲಸಂದೆ ಮೇಲೆ ಅವರ ಮೇಲೆ ಏನು ಪರಿಣಾಮ ಬೀರಲ್ಲ? ಏನೂ ಆಗಲಿಲ್ಲ ಸರ್, ಹುಳ ಪರಿಣಾಮ ಇದಕ್ಕೆ ಈಗ ಬೀಳಲ್ಲ ಸರ್. ಹುಳ ಅದಕ್ಕೆ ಹೂವು ಕಾಯಿ ಕಚ್ಚೋದಕ್ಕೆ ಮಾತ್ರ ತೊಗರಿಗೆ ಜಾಸ್ತಿ ಹುಳಬಾಧೆ ಕಂಡು ಬರುತ್ತೆ. ಈಗ ಮೆಕ್ಕೆಜೋಳಕ್ಕೆ ಒಂದು ಕಂಡು ಬಂದ್ರಿಂದ ಮೆಕ್ಕೆಜೋಳಕ್ಕೂ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡ್ಬೇಕಾದ್ರೆ ತೊಗರಿ ಸಾಲಿಗೂ ಔಷಧಿ ಬಿದ್ದಿದೆ, ಯಾವುದೇ ರೋಗ ರುಜಿನ ಇಲ್ಲ, ಗಿಡ ಸೊಗಸಾಗಿ ಬಂದಿದ್ದಾವೆ. ಈಗ ಬಿತ್ತನೆ ಮಾಡಬೇಕಾದ್ರೆ ನೀವು ಹೆಚ್ಚಾಗಿ ಈ ರಾಸಾಯನಿಕ ಗೊಬ್ಬರ ಬಳಸ್ತೀರಿ, ಈ ಕೊಟ್ಟಿಗೆ ಗೊಬ್ಬರ ಬಳಸ್ತೀರಿ? ಕೊಟ್ಟಿಗೆ ಗೊಬ್ಬರನೇ ಬಿತ್ತದಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿ ಎಲ್ಲ ಜಮೀನಿಗೆ ಹರಡಿ ಕುಂಟೆ ಹೊಡೆದು ರಂಟೆ ಹೊಡೆದು ಎಲ್ಲ ರೆಡಿ ಮಾಡಿ ಇರ್ತೇವೆ ಸರ್. ಆದರೂ ಸ್ವಲ್ಪ ರಾಸಾಯನಿಕ ಗೊಬ್ಬರ ಬಳಸಲೇಬೇಕು. ರಾಸಾಯನಿಕ ಗೊಬ್ಬರ ಒಂದು ಎಕರೆಗೆ ನಾವೀಗ 50 ಕೆಜಿ ಗೊಬ್ಬರ ಹಾಕಿದೀವಿ ಸರ್, ರಾಸಾಯನಿಕ ಗೊಬ್ಬರನ. ಈಗ ಮೇಲು ಗೊಬ್ಬರ ಅಂತಂದ್ರೆ ಯಾವ್ಯಾವ ಗೊಬ್ಬರ ಕೊಡ್ತಾರೆ ಇಲಾಖೆಯಿಂದ? ಏನ್ ಮಾಡ್ತಾರೆ ಸರ್ ಅಂದ್ರೆ ಬೋರಾನು, ಜಿಂಕು, ಮೆಗ್ನೀಷಿಯಮು, ಕ್ಯಾಲ್ಸಿಯಮ್ಮು ಅಂತವ ಎಲ್ಲ ಕೊಡ್ತಾರೆ ಸರ್. ಅದ್ರ ಯೂರಿಯಾದ ಪ್ರಮಾಣದ ಜೊತೆಗೆ ಅವನ್ನೆಲ್ಲ ಮಿಕ್ಸ್ ಮಾಡಿ ನಾವೆಲ್ಲ ಗಿಡಗಿಡಕ್ಕೂ ಆಗ ಹಾಕ್ತಾ ಇದೀವಿ ಸರ್. ಅಂದ್ರೆ ಲಘು ಪೋಷಕಾಂಶಗಳನ್ನೆಲ್ಲ ಕೊಡ್ತಾ ಇದ್ರೆ? ಹೌದು ಸರ್, ಲಘು ಪೋಷಕಾಂಶಗಳು ಭೂಮಿಯಲ್ಲಿ ಕಡಿಮೆ ಇರೋದ್ರಿಂದ ಅವನ್ನೆಲ್ಲ ನಾವು ಜಿಂಕು, ಬೋರಾನು, ಮೆಗ್ನೀಷಿಯಮ್, ಕ್ಯಾಲ್ಸಿಯಮ್ ಇವೆಲ್ಲ ಏನ್ ನಮ್ಮ ಕೃಷಿ ಇಲಾಖೆಗೆ ಸಹಾಯದಿಂದ ಅಲ್ಲಿ ಕೊಡ್ತಾದಾರ ಅವನ್ನೆಲ್ಲ ತಂದು ನಾವು ನಮ್ಮ ಯೂರಿಯಾ ಸಾರಜನಕದ ಜೊತೆಗೆ ಅದನ್ನ ಸಮ ಪ್ರಮಾಣದಲ್ಲಿ ಕಲಿಸಿ ಕೊಡ್ತಿದೀವಿ ಸರ್. ಅಂದ್ರೆ ಲಘು ಪೋಷಕಾಂಶಗಳನ್ನ ನೀವು ಸಾಕಷ್ಟು ಕೊಟ್ಟಾಗ ಅಂದ್ರೆ ಬೆಳೆಯಲ್ಲಿ ಏನು ಬದಲಾವಣೆ ಕಾಣ್ತೀರಾ? ಬೆಳೆಯಲ್ಲಿ ಸರ್ ಕಾಳಿನ ಗಾತ್ರ ಚೆನ್ನಾಗಿ ದೊಡ್ಡದಾಗುತ್ತೆ, ಕಾಳು ತುಂಬಾ ಸಂಪೂರ್ಣವಾಗಿ ಕಾಳು ಗಟ್ಟಿರುತ್ತೆ, ಇಳುವರಿ ಪ್ರಮಾಣ ಜಾಸ್ತಿ ಕಾಣ್ತೀವಿ ನಾವು. ಅದರಿಂದ ನಮಗೆ ಅದು ಲಘು ಪೋಷಕಾಂಶಗಳು ಬೇಕು ಅನ್ನೋದು ಈಗ ನಮಗೆ 4-5 ವರ್ಷದಿಂದ ನಮಗೆ ಅನುಭವ ಬಂದ್ಬಿಡುತ್ತೆ ಸರ್. ನಾವು ಯಾವಾಗಲೂ ಲಘು ಪೋಷಕಾಂಶಗಳು ಉಪಯೋಗಿಸಲೇಬೇಕು ಸಸ್ಯಗಳಿಗೆ ಅನ್ನೋದು. ಅಂದ್ರೆ ನೀವು ಕೃಷಿ ಇಲಾಖೆಯಿಂದ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತೀರಾ? ಹೌದು ಸರ್, ನಾವು ದಿನ ಸಾರ್ವಜನಿಕವಾಗಿ ನಾವು ಮನೆಯಲ್ಲೇ ರೇಡಿಯೋ ಇಟ್ಕೊಂಡ್ಬಿಟ್ಟಿವಿ ಸರ್. ಚಿತ್ರದುರ್ಗ, ಭದ್ರಾವತಿ, ಧಾರವಾಡ ಕೇಂದ್ರದವರು ಕೃಷಿಯನ್ನೇ ನಂಬಿರೋದ್ರಿಂದ ಕೃಷಿಯ ಚಟುವಟಿಕೆಗಳ ಬಗ್ಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಇವೆಲ್ಲ ಪ್ರೋಗ್ರಾಮ್ ಕೇಳಿದ್ರೆ ನಮಗೆ ಅವ್ರು ಸಾಕಷ್ಟು ಮಾಹಿತಿ ತಿಳಿದು ನಾವು ಅದನ್ನು ಅಳವಡಿಸಿದ್ದೀವಿ ಸರ್. ಈ ಒಂದು ತೊಗರಿ ಬೆಳೆಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗಗಳು ಯಾವ್ಯಾವ ಅಂತ ಹೇಳಿದ್ರೆ? ತೊಗರಿಗೆ ಜಾಸ್ತಿ ತಿನ್ನೋದು ಸರ್ ಕಾಯಿ ಬಂದಾಗ ಕಾಳು ತಿನ್ನೋ ಹುಳ ಅಂತ ಬರುತ್ತೆ, ಅದು 2-3 ಇಂಚ್ ಉದ್ದ ಬರುತ್ತೆ ಅದು ಹುಳ. ಆ ಹುಳಕ್ಕೆ ನಾವು ಯಾವುದೂ ಬೇರೆ ಔಷಧಿ ಯಾವುದೇ ಸ್ಪ್ರೇ ಮಾಡಿದ್ರೆ ಹೋಗೋದಿಲ್ಲ, ಆಮೇಲೆ ಮಾಡಿದ್ರೆ ಅದು ಮುಂದೆ ಹೂವು ಮತ್ತು ಮೊಗ್ಗು ಇರೋದಕ್ಕೆ ಅಪಾಯ ಮಾಡುತ್ತೆ ಅಂತೇಳಿ ಈ ನಮ್ಮ ಏನು ಇಲಾಖೆಯವ್ರು ನಮಗೆ ತಿಳಿಸಿದಾರಲ್ಲ, ಇಮಮೇನ್ ಬೆಂಜಬೆಟ್ ಅಂತ ಒಂದು ಪುಡಿ ಬರುತ್ತೆ, ಅದನ್ನ ಸ್ಪ್ರೇ ಮಾಡಿದಾಗ ಹುಳನೂ ಸತ್ತೋಗುತ್ತೆ, ಮೊಟ್ಟೆ ಮರಿ ಏನಾದರೂ ಇದ್ದಾಗ ಎಲ್ಲ ನಮಗೆ ಕ್ಲೀನ್ ಆಗಿ ಒಳ್ಳೆ ಫಸಲು ಬರುತ್ತೆ ಸರ್. ಅಂದ್ರೆ ತೊಗರಿ ಕಾಯಿ ಮೇಲೆ, ಅಲಸಂದೆ ಕಾಯಿ ಮೇಲೆ, ಈ ಒಂದು ಅವರೆ ಕಾಯಿ ಮೇಲೆ, ಇದ್ರ ಮೇಲೆ ಜಾಸ್ತಿ ಹುಳ ಬಾಧೆ ಕಂಡು ಬರುತ್ತೆ? ಕಾಳು ತಿನ್ನೋ ಹುಳನೇ ಜಾಸ್ತಿ ಬಾಧೆ ಕಂಡು ಬರುತ್ತೆ, ಚಿಕ್ಕದಿದ್ದಾಗ ಏನು ಬರೋದಿಲ್ಲ ಸರ್. ಅದರಿಂದ ನಾವು ಅವಾಗ 2 ಸರಿ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ 15 ದಿವಸಕ್ಕೊಂದ್ಸರಿ ನಾವು ಹೆಚ್ಚಿನ ಇಳುವರಿ ಪಡಿಬಹುದು ಅನ್ನೋದು ನಮ್ಮ ಅನುಭವದಾಗ ನಾವು ಮಾಡಿರೋದು ಸರ್. ಈಗ ತೊಗರಿ ಹೂ ಬಂದಾಗ ಸಾಕಷ್ಟು ಹೂ ಉದುರ್ತಾವ ಅಂತ ಹೇಳ್ತಾರೆ, ಅಂದ್ರೆ ಇದು ಯಾಕೆ ಉದುರ್ತಾವ ಅಂತ ಹೇಳ್ತೀರಿ ರಾಜಣ್ಣ? ಆಗ ವಾತಾವರಣದಲ್ಲಿ ಇರತಕ್ಕಂತ ಕೆಲವು ಶೀತಾಂಶ ಜಾಸ್ತಿ ಆಗಿ ಉದುರಬಹುದು, ಮಂಜು ಬೀಳಬಹುದು, ಉದುರ್ತತೆ ಅಂತ ಹಿಂದಿನ ನಮ್ಮೆಲ್ಲ ಹಿರಿಯರು ಹೇಳ್ತಿದ್ರು. ಮಂಜಿನಿಂದ ಉದುರಬಹುದು, ಇಲ್ಲ ನಾವು ಕೊಟ್ಟಿರೋ ಭೂಮಿಗೆ ಏನು ಲಘು ಪೋಷಕಾಂಶ ಆಗಿರ್ಬೋದು, ಕಡಿಮೆ ಆಗಿರ್ಬೋದು ಸಾರಜನಕ, ರಂಜಕ, ಅದರಿಂದ ಉದುರಬಹುದು. ಬರೀ ಒಂದೇ ರೋಗ ಹುಳ ತಿನ್ನೋದಕ್ಕೆ ಉದುರುತ್ತೆ ಅಂತ ಹೇಳಕ್ಕಾಗಲ್ಲ, ಅವೆಲ್ಲವುದಿದ್ದ ಸೇರಿ ಒಂದು 20% ಉದುರಬಹುದು. ಒಟ್ಟಾರೆ ಈಗ ತೊಗರಿಯನ್ನ ಸಾಕಷ್ಟು ಉತ್ತಮವಾಗಿ ಬೆಳಿಬೇಕಂತಂದ್ರೆ ಉತ್ತಮವಾದ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕು. ಹೌದು ಸರ್, ಕೃಷಿ ಪದ್ಧತಿ ನಾವು ಎಷ್ಟೊಂದು ಉಳುಮೆ ಮಾಡಿ ಒಳ್ಳೆ ಚೆನ್ನಾಗಿ ಒಳ್ಳೆ ಬೀಜ ಆಯ್ಕೆ ಮಾಡಿದಾಗ ನಾವು ಇಳುವರಿ ಪ್ರಮಾಣ ಪಡಿಬಹುದು. ಬೇರೆ ಬೆಳೆನೂ ಬೆಳೆಯೋದಕ್ಕಿಂತ ಬರೀ ತೊಗರಿನೇ ಮಾಡಿದ್ರು ಅನುಕೂಲ ಅನ್ನೋದು ನಾವು ಕಂಡ್ಕೊಂಡ್ವಿ. ಆದ್ರೂ ಈ ಮಧ್ಯಂತರ ಬೇಸಾಯದಾಗ ಮೆಕ್ಕೆಜೋಳ ಬೆಳೆಯೋದ್ರಿಂದ ಪಾಡು ಅಂತೇಳಿ ಈಗ ಮಿಶ್ರ ಬೆಳೆಯಾಗಿ ಬೆಳೀತಾ ಇದೀವಿ ಸರ್. ಎಷ್ಟೆಕರೆ ನಿಮಗೆ ಕೃಷಿ ಜಮೀನು ಇದೆ? ನಮಗೆ ಕೃಷಿ ಜಮೀನು 12 ಎಕರೆ ಇದೆ ಸರ್. 12 ಎಕರೆ ಅಲ್ಲಿ 4 ಎಕರೆ ನಾವು ತೊಗರಿ ಮಾಡ್ತೀವಿ, ಇನ್ನು ಉಳಿಕೆದ್ದೆಲ್ಲ ಖಾಲಿ ಬಿಟ್ಕೊಂತೀವಿ. ಮುಂದೆ ಹಿಂಗಾರಿಗೆ ಕಡಲೆ ಬೆಳೆಗೆ ಹೋಗ್ತಾ ಇದೀವಿ ಸರ್. ನಾವು ಯಾವಾಗ್ಲೂ ಅಂದ್ರೆ ಅದರಲ್ಲಿ ನೀವು ಅಕ್ಕಡಿ ಬೆಳೆಗಳು ಬೆಳೆಯಲ್ಲ? ಅದಕ್ಕೆ ಅಕ್ಕಡಿ ಬೆಳೆ ನಾವು ಬೆಳೆಯಲ್ಲ ಸರ್, ಕಡ್ಲಿಗೆ ನಾವು ಬಿಟ್ಕೊಂಡಿರ್ತೀವಿ ಒಂದು 5 ಎಕರೆನ ಕಪ್ಪು ಮಣ್ಣು ಇರೋದ್ರಿಂದ ಅದಕ್ಕೆ ಅಲ್ಲಿ ತೊಗರಿ ಹಾಕೋದಿಲ್ಲ. ಈಗೆಲ್ಲ ತೊಗರಿ ಅಂತಂದ್ರೆ ಸಾಕಷ್ಟು ಬೆಳಿಬಹುದು ಅಂದ್ರೆ ಅದೆಲ್ಲ ಮುಂದೆ ಕಟಾವು ಮಾಡೋದು ಅದನ್ನೆಲ್ಲ ಯಾವ ರೀತಿ ಮಾಡ್ತೀರಿ ನೀವು? ಯಂತ್ರದಿಂದ ಮಾಡಲ್ಲ ಸರ್, ನಾವೆಲ್ಲ ಕೈಯಿಂದಲೇ ನಾವು ಹುಡುಗಲ್ಲಿಂದ ಕೊಯ್ದು ಎತ್ತಿನ ಗಾಡಿಯಲ್ಲಿ ಏರ್ಕೊಂಬಂದು ಕುಕೋಲಿಂದ ಬಡಿತೀವಿ. ಬಹಳ ಸಿಕ್ಕರೆ 10 ಗಾಡಿ 8 ಗಾಡಿ ಸಿಕ್ಕಾಗ ಕಣದಗಳಲ್ಲಿ ಹಾಕಿ ತುಳಿಸಿ ತೂರ್ಕೊಂಡು ಮನೆ ಮಾಡ್ಕೊಂತೀವಿ ಸರ್. ಈಗ ಕೈಲಿಂದ ಕೊಯ್ಯೋದು ಅದೆಲ್ಲ ತುಂಬಾ ಈಸಿ ಆಗುತ್ತಲ್ವಾ? ತೊಗರಿ ಯಂತ್ರದಿಂದ ಕೊಯ್ದಾಗ ಅದು ಕೆಲವು ಕಾಳು ಒಣ ಕಾಳಾಗಿರೋದ್ರಿಂದ ಉದುರಿ ಹೋಗ್ಬಿಡುತ್ತೆ ಸರ್ ಯಂತ್ರಕ್ಕೂ ಸಿಗದಂಗೆ. ನಾವು ಕೈಯಿಂದ ಮಾಡಿದಾಗ ಯಾವುದೇ ಕಾಳು ಅಪಾಯ ತೊಂದರೆ ಆಗದಂಗೆ ಇರೋದ್ರಿಂದ ನಾವು ಕೈಯಿಂದಲೇ ಕೊಯ್ದು ಕೈಯಿಂದಲೇ ಎತ್ತಿನ ಗಾಡಿಯಲ್ಲಿ ಏರ್ಕೊಂಬೋದ್ರಿಂದ ಯಾವುದೂ ನಮಗೆ ಲಾಸ್ ಆಗದಂಗೆ ನಮಗೆ ಒಳ್ಳೆ ದ್ವಿದಳ ಧಾನ್ಯಕ್ಕೆ ತಂದು ನಾವು ಕಣಕ್ಕೆ ಹಾಕ್ಯಂತೀವಿ ಸರ್. ಈಗ ಅಲಸಂದೆ ಅಂತಂದ್ರೆ ಯಾವ ರೀತಿ ಹಾಕಿರ್ತೀರ ನೀವು ಅಕ್ಕಡಿ ಬೆಳೆಯಾಗಿ? ಅದರಲ್ಲಿ ಅಕ್ಕಡಿಯಲ್ಲೇ ತೊಗರಿಯಾಗೆ ಕೆಲವು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಸರ್. ನಾವು ಅದನ್ನ ಸ್ವಲ್ಪ ಭಾಗ ಹಾಕ್ತೀವಿ. ಹಿಂಗಾರು ಮಳೆ ಏನಾದರೂ ಬಂತು ಅಂದಾಗ ಮೆಕ್ಕೆಜೋಳದ ನೀವು ಕಡಲೆ ಹೇಳಿದ್ರಲ್ಲ ಹಾಗೆ 1 ಎಕರೆ ಬಿಟ್ಟು ನಾವು ಹಿಂಗಾರಿಗೂ ಅಲಸಂದೆ 1 ಎಕರೆಗೆ ಹಾಕಿಬಿಡ್ತೀವಿ ಸರ್ ನವಂಬರ್ ತಿಂಗಳಿಗೆ. ಅದು ಹಿಂಗಾರಿಗೆ ಚಳಿಗಾಲಕ್ಕೆ ಬರೋ ಅಂತ ಒಂದು ತಳಿ ಬಂದಿದೆ, ಅದನ್ನು ಬಿತ್ತನೆ ಮಾಡಿಬಿಡ್ತೀವಿ. ಈಗ ಅವ್ರೆ ಅಂತಂದ್ರೆ ಮದ್ದೆಲ್ಲ ದೊಡ್ಡವ್ರೆ ಅಂತಂದ್ರೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಸೂಡ್ರಿ ಬರ್ತದು, ಅಂದ್ರೆ ಡಿಸೆಂಬರ್ ತಿಂಗಳಿಗೆ ಅದು ಕಾಯಿ ಬರ್ತಾ ಇತ್ತು. ಅಂದ್ರೆ ಆ ತಳಿ ಆಗ್ತೀರಾ ಅಥವಾ ಈಗೆಲ್ಲ ಹೆಬ್ಬಾಳವ್ರೆ ಅಂತ ಬಂದಿದೆ 60-70 ದಿನಕ್ಕೆ ಬರುವಂತದ್ದು, ಈ ಅವ್ರೆ ಆಗ್ತೀರಾ? ಇಲ್ಲ ಸರ್, ಹೆಬ್ಬಾಳ ಅವರೇ ಬರೋದ್ರಿಂದ ಅದು 3 ತಿಂಗಳಿಗೆ ಎಲ್ಲಾ ಕಾಲದಾಗೂ ಬೆಳೆ ಅಂತ ಒಂದು ತಳಿ ಬಂದು ಕಂಡು ಹಿಡಿದು ಬಿಟ್ಟಾರೆ. ನಾವು ಹಾಕೋದು 6 ತಿಂಗಳು 180 ದಿವಸ ಬರೋಂಥದ್ದು, ಮುಂಗಾರಿಯಲ್ಲಿ ಬಿತ್ತನೆ ಮಾಡಿರೋದು ಹಿಂಗಾರಿಗೆ ಬರುತ್ತೆ. ಅದು ಜಾಸ್ತಿ ಸೊಗಡು ವಾಸನೆ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಎಲ್ಲ ಇದಕ್ಕಿನ 10 ರೂಪಾಯಿ ರೇಟು ಜಾಸ್ತಿ ಸಿಗ್ತತೆ. ಅವಾಗ ಡಿಸೆಂಬರ್ ತಿಂಗಳಲ್ಲಿ ಕೂಲಿಕಾರ ಸಮಸ್ಯೆ ಇರೋದಿಲ್ಲ, ಅದರಿಂದ ನಮಗೆ ಅದನ್ನು ಇಷ್ಟಪಡ್ತಾರೆ ಸರ್ ಎಲ್ಲರೂ ರೈತರು ತಿನ್ನೋದಕ್ಕೆ. ಅದಕ್ಕೆ ನಾವು ಅದನ್ನು ದೊಡ್ಡವರೇ ಹಾಕ್ತೀವಿ. ಈಗ ತೊಗರಿಕಾಯಿ ಅಲಸಂದೆಕಾಯಿ ಇವನ್ನೇನು ಹಸಿಕಾಯಿ ಮಾರಾಟ ಮಾಡಲ್ಲ ನೀವು, ಅವರೇಕಾಯಿ ಮಾತ್ರ ಮಾರಾಟ ಮಾಡೋದು? ಅವರೇ ಒಂದು ಮಾರಾಟ ಮಾಡ್ತೀವಿ. ತೊಗರಿಕಾಯಿ ಅರಿಯಕ್ಕೆ ಕೂಲಿಕಾರ ಜಾಸ್ತಿ ತೊಂದರೆ ಇರೋದ್ರಿಂದ, ಆಮೇಲೆ ಕೂಲಿಗಳ ಸಂಖ್ಯೆ ರೇಟ್ ಜಾಸ್ತಿ ಆಯ್ತು ಸರ್, ಇವಾಗೆಲ್ಲ 400-500 ರೂಪಾಯಿ ಕೂಲಿಕಾರ ಇರೋದ್ರಿಂದ ನಮಗೆ ಬಿಡಿಸಿದ್ರೆ ಇದಾಗುತ್ತೆ ಅಂತೇಳಿ ನಾವು ಒಣಕಾಯಿ ಬಿಟ್ಕೊಂಡ್ಬಿಡ್ತೀವಿ. ಅವರೇ ಮಾತ್ರ ಹಸಿಕಾಯಿ ಮತ್ತು ಒಣಕಾಯಿ ಎರಡು ಮಾಡಿ ಮಾರಾಟ ಮಾಡ್ತೀವಿ ಸರ್. ಈಗ ಅವರೇ ಅಂತಂದ್ರೆ ಹಸಿಕಾಯಿ ಮಾರಾಟ ಮಾಡೋದು ಉತ್ತಮ ಅಂತ ಹೇಳ್ತೀರ, ಒಣಕಾಯಿ ಮಾಡಿ ಕಾಳು ಮಾಡೋದು ಉತ್ತಮ ಅಂತ ಹೇಳ್ತೀರ? ಹಸಿ ಕಾಯಿ ನಾವು ಎಷ್ಟೇ ಮಾರಾಟ ಮಾಡಿದ್ರು ಉಳಿದಿರ್ತಾವೆ ಸರ್. ನಾವು ಕೇಳ್ಬೇಕಾದ್ರೆ ಹೆಂಗ್ ಮಾಡಿದ್ರು, ನಾವು ಹಸಿ ಮಾರಾಟ ಮಾಡಿದ್ರು ಮತ್ತೆ ಒಣಕಾಳು ಅದೇ ಆಗುತ್ತೆ, 2 ಕ್ವಿಂಟಲ್ 3 ಕ್ವಿಂಟಲ್ ಒಣಕಾಳು ಸಿಗುತ್ತೆ, ಅದನ್ನು ನಾವು ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತೀವಿ. ಹಸಿ ಕಾಯಿ ಮಾರಾಟ ಮಾಡಿದ್ರೆ ಚೆನ್ನಾಗಿ ಅಂತ ನಮ್ಮ ಭಾವನೆ. ಈಗ ಅವರೇಕಾಯಿ ಬೆಳೆದಿರ್ತೀರಿ, ಅದರಲ್ಲಿ ಒಣಕಾಯಿ ಬಿಟ್ಟಿರ್ತವೆ, ಕಾಳು ಬರ್ತಾವಲ್ಲ, ಅವನ್ನ ಬಿತ್ತನೆಗೆ ಬರ್ತಾವ ಸೂಕ್ತ ಅಂತ ಹೇಳ್ತೀರ? ನಾವು ಅವನ್ನೇ ಸರ್ ನಾವು ಬೀಜಕ್ಕೆ ಇಟ್ಕೊಂಡ್ಬಿಡ್ತೀವಿ, ಹುಳ ಗಿಳ ತಿನ್ನೋದಾಗೆ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ. ನಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು, ಇನ್ನು ಉಳಿಕೆದೆಲ್ಲ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿಬಿಡ್ತೀವಿ. ಈಗ ಅವರೇ ಬೆಳೆನೂ ಮಡ್ಕೊಂಡು ಮನೆ ಬಳಸ್ತೀರ? ಬಳಸಿ ಸರ್, ಅಯ್ಯೋ ನಮಗೆ ಬಹಳ ಇಷ್ಟವಾದ ಬೆಳೆ, ಯಾವುದೇ ಬೆಳೆ ಇರ್ಬೋದು, ತೊಗರಿ ಇರ್ಬೋದು, ಅವರಿ ಇರ್ಬೋದು, ಉದ್ದ ಇರ್ಬೋದು, ಅಲಸಂದಿ ಇರ್ಬೋದು, ಕಡಲೆ ಇರ್ಬೋದು, ಇವೆಲ್ಲವನ್ನು ನಾವು ಮನೆಯಲ್ಲಿ ನಾವು ತಿನ್ನಕ್ಕಾಗಿ ಉಪಯೋಗಿಸ್ತೀವಿ ಸರ್, ನಮ್ಮ ಅಣ್ಣ ತಮ್ಮಳಿಗೆಲ್ಲ ಕೊಡ್ತೀವಿ. ಈಗ ತೊಗರಿ ಬೇಳೆ, ಅಲಸಂದಿ ಬೇಳೆ, ಅವರೇ ಬೆಳೆ, ಇವೆಲ್ಲ ಸಂಬಾರಿ ಸಾಕಷ್ಟು ನೀವು ಬಳಸ್ತಾ ಇದ್ರೆ? ಹೌದು ಸರ್, ನಾವು ಯಾವಾಗಲೂ ನಮ್ಮ ಬೆಳೆದಿರತಕ್ಕಂಥ ಬೆಳೆನೇ ನಾವು ಬಳಸೋದು ಜಾಸ್ತಿ ಸರ್. ಈಗ ಅಲ್ಲಿ ನೋಡಿ ಸರ್, ಕಡಲೆ 25 ಸೇರು ನೆನೆ ಹಾಕಿದ ಬೀಜ ರೆಡಿ ಮಾಡಿದ್ವಿ ಅಲ್ಲೇ ಬೆಳೆಗೆ. ಈಗ ಈ ಅಕ್ಕಡಿ ಬೆಳೆಗಳಿಗೆ ಸಾಮಾನ್ಯವಾಗಿ ಯಾವ ಒಂದು ಬೆಳೆ ಯಾವ ಹಂತದಲ್ಲಿದ್ದಾಗ ಒಂದು ತೇವಾಂಶ ಹೆಚ್ಚಾಗಿ ಬೇಕಾಗುತ್ತೆ ಅಂತ ಹೇಳ್ತೀರಾ? ಹೂ ಆಡ ಅಂತಕ್ಕೆ ಇದ್ದಾಗ ನಮಗೆ ಬಹಳ ಬೇಕು ಸರ್, ಅವಾಗಲೇ ನಮಗೆ ಬಹಳ ಇದು. ಮೊಗ್ಗು ಹೂವಿ ಬಂದಾಗ ತೇವಾಂಶ ಜಾಸ್ತಿ ಇದ್ದಾಗ ನಮಗೆ ಒಳ್ಳೆ ಅನುಕೂಲ, ಆಗ ಇಳುವರಿ ಪ್ರಮಾಣ ಜಾಸ್ತಿ ಬರುತ್ತೆ ಅಂತೇಳಿ ಮಾಡ್ತಾ ಇದೀವಿ ಸರ್. ದ್ವಿದಳ ಧಾನ್ಯ ಬಗ್ಗೆ ಅಂದ್ರೆ ನೀವು ನೀರಾವರಿ ಮಾಡಿಲ್ಲ? ನೀರಾವರಿ ಮಾಡಿಲ್ಲ, ಖುಷ್ಕಿ ಜಮೀನಲ್ಲಿ ನಾವು ಖುಷಿ ಕಾಣ್ತಾ ಇದೀವ್ರೆ. ಈಗೆಲ್ಲ ಸಾಕಷ್ಟು ನೀರಾವರಿಗಳು ಮಾಡಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾರಪ್ಪ ನಮ್ಮ ರೈತರು, ಅಂತದ್ನ ನೋಡಿ ನಾವು ಏನಾದ್ರೂ ಒಂದು ಬದಲಾವಣೆ ಮಾಡ್ಕೊಳ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಹೌದು ಸರ್, ಅನಿಸ್ತು. ಆದ್ರೆ ಬದಲಾವಣೆ ಮಾಡ್ಬೇಕಂದ್ರೆ ತೆಂಗಿನ ಗಿಡ ಕಟ್ಟಿದ್ವಿ ಸರ್, ಒಂದು 100 ತೆಂಗಿನ ಗಿಡ ಕಟ್ಟಿದ್ವಿ, 20 ಉಳಿದ್ವು. ಮಾವಿನ ಗಿಡ ಕಟ್ಟಿದ್ವಿ, ಉಳಿಲಿಲ್ಲ ಖುಷ್ಕಿ ಜಮೀನಿಗೆ. ಆಮೇಲೆ ಹುಣಸೆ ಗಿಡ ಹಾಕಿದ್ವಿ ಸರ್, ಅವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಫಸಲಿಗೆ. ಈಗಲೇ 35 ವರ್ಷ ಹಿಂದೆಲೆ ಖುಷ್ಕಿ ಜಮೀನಲ್ಲಿ ಕಟ್ಟಿದ್ವಿ. ಹುಣಸೆ ಮರ, ಹುಣಸೆ ಮರ ಒಂದು ಎಕರೆಗೆ 70 ರಂಗ ಕಟ್ಟಿದ್ದೆ ಸರ್, 150 ಗಿಡ, 50 ಗಿಡ ಹೋಗಿ ಈಗ 70 ಗಿಡ ಇದಾವೆ ಸರ್. ತುಂಬಾ ಫಸಲು ಬರ್ತಾ ಐತೆ, ಬಹಳ ಚೆನ್ನಾಗಿದ್ದಾವೆ ಫಸಲು. ಒಂದು 2 ಎಕರೆ ಕಟ್ಟಿದ್ವಿ ಸರ್, ಅದ್ರ ಹೋಗಿ ಎಲ್ಲ ಹೋಗಿ ಗ್ಯಾಪ್ ಆಗಿಬಿಟ್ಟವೆ. ಅದರಿಂದ ಈಗ ಹುಣಸೆ ಫಸಲು ಈಗ 35 ವರ್ಷದ ಗಿಡ ಇದಾವೆ ಸರ್. ಅದರಿಂದ ಆದಾಯ ಸಿಗುತ್ತೆ ಹುಣಸೆ? ಅದರಿಂದ ಒಂದ್ ಸರ್ ವರ್ಷ 75,000 50,000. ಹಿಂದಿನ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಹಣ್ಣು ಸಿಗಲಿಲ್ಲ, ಅವಕ್ಕೂ ಕಾಯಿ ಹುಳ ಬಿದ್ದು ಎಲ್ಲ ಇದಾಗಿ ಹಿಂದಿನ ವರ್ಷ ಫಸಲು ಸಿಗಲಿಲ್ಲ. ಈ ವರ್ಷ ತುಂಬಾ ಚೆನ್ನಾಗಿ ಹೂವು ಬಂದಿದೆ ಸರ್ ಕಾಯಿ. ಒಟ್ಟಾರೆ ರಾಜಣ್ಣ ಅವರೇ, ಈಗ ನೀವು ಸಾಕಷ್ಟು ಅಕ್ಕಡಿ ಬೆಳೆಗಳನ್ನ ಬೆಳೆಯೋದ್ರಿಂದ ಭೂಮಿಯ ಒಂದು ಗುಣಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ? ಹೌದೌದು ಸರ್, ನಾವು ಯಾವುದೇ ನಾವು ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ನಾವು ಎಷ್ಟು ಗೊಬ್ಬರ ಇರೋದು ಒಂದೇ, ನಾವು 4 ಎಕರೆ 3 ಎಕರೆಗೆ ದ್ವಿದಳ ಧಾನ್ಯ ಅವರೇ ಇರ್ಬೋದು, ತೊಗರಿ ಇರ್ಬೋದು, ಅಲಸಂದಿ ಇರ್ಬೋದು ಬೆಳೆಯೋದ್ರಿಂದ ಮುಂದಿನ ವರ್ಷದ ಬೆಳೆಗೆ ಬಹಳ ಒಂದು ಯೋಗ್ಯವಾದ ಹಸಿರೆಲೆ ಗೊಬ್ಬರ ಕೊಡುತ್ತೆ ಅಂತ ನಮ್ಮ ಭಾವನೆ ಸರ್. ಈಗ ಅಕ್ಕಡಿ ಬೆಳೆಗಳ ತಪ್ಪಲೆಲ್ಲ ಉದುರಿದ್ರೆ ಸಾಕಷ್ಟು ಈಗ ಮುಂದೆ ಆ ಒಂದು ನೆಲಕ್ಕೆ ಬೇರೆ ಬೆಳೆ ಇಟ್ಟರೆ ಎಷ್ಟು ಉತ್ಕೃಷ್ಟವಾಗಿ ಬರುತ್ತಲ್ವಾ? ಹೌದಾ, ಮುಂದಿನ ಬೆಳೆ ಬೇರೆ ಬೆಳೆ ಹಾಕಿರ್ತೀವಿ ಸರ್, ರಾಗಿ ಹಾಕಿರ್ತೀವಿ, ಉತ್ಕೃಷ್ಟವಾದ ಬೆಳೆ ಬರುತ್ತೆ ಅಂತಲೇ ನಾವು ದ್ವಿದಳ ಧಾನ್ಯನೆ ಜಾಸ್ತಿ ಬಿತ್ತನೆ ಮಾಡ್ತಾ ಇರೋದು. ಈಗ ನಿಮ್ದು ಖುಷ್ಕಿ ಭೂಮಿಯಲ್ಲೇ ನೀವು ಸಾಕಷ್ಟು ಬೆಳೆಗಳು ಬೆಳಿತೀರಪ್ಪ, ಈ ಸಿರಿಧಾನ್ಯಗಳನ್ನ ಯಾಕೆ ಬೆಳಿಬಾರ್ದು ನೀವು? ಸಿರಿಧಾನ್ಯಗಳು ನವಣೆ ಬೆಳಿಬೇಕು ಅಂತ ಯೋಜನೆ ಮಾಡಿದೆ ಸರ್ ಹಿಂದಿನ ವರ್ಷದಿಂದ. ನಿಮ್ಮ ದುರ್ಗದ ಸಿರಿ ಅಂತ ಹೇಳಿ ಒಂದು ಪಾಠ ಬರ್ತಿರೋದು, ಈ ಸರಿ ನವಣೆ ಬಿತ್ತನೆ ಮಾಡ್ಬೇಕಂತ ಮಾಡಿದ್ವಿ. ನಾವು ಮುಂಗಾರಿ ನವಣೆಗೇನ ಹಿಂಗಾರಿ ನವಣೆ ಇಲ್ಲಿ ಹೊಸದುರ್ಗದಲ್ಲಿ ಏನೋ ಬೀಜ ಕೊಡ್ತಾರಂತ ಹೇಳಿದ್ದಾರೆ ಇಲಾಖೆಯವರು, ಅದನ್ನು ತರಿಸಿದ್ರೆ ನಾನು ಹಿಂಗಾರಿಗೆ 1 ಎಕರೆ ನವಣೆ ಮಾಡ್ಬೇಕಂತ ಮಾಡೀನಿ ಸರ್. ಸಿರಿಧಾನ್ಯದಾಗ ರಾಗಿ ಮಾಡ್ತಾ ಇದ್ವಿ. ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ ರಾಜಣ್ಣ ಅವರೇ? ನಮಗೆ ಕೃಷಿ ಬದುಕೇ ನಮ್ಮ ಜೀವನನೇ, ಕೃಷಿಯಾಗಿ ನಂಬಿಕೆ ಅಂದ್ರಿಂದ ಜೀವನದಲ್ಲಿ ನಮಗೆ ಆರೋಗ್ಯ ಕೊಡಬೇಕು ಅಂತಂದ್ರೆ ಖುಷಿನೇ ಕೊಟ್ಟಿದೆ ಸರ್ ಇದುವರೆಗಿನ, ನಮ್ದು ಯಾವುದೇ ಇದೆಯಿಲ್ಲ. ಕೃಷಿಯನ್ನು ಖುಷಿಯಿಂದಲೇ ನಂಬಿ ಮಾಡ್ತಾರೋದ್ರಿಂದ ನಮಗೆ ಒಳ್ಳೆ ಖುಷಿ ಅನಿಸಿದೆ ಸರ್. ಒಳ್ಳೆದು ರಾಜಣ್ಣ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಅಕ್ಕಡಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ದ್ವಿದಳ ಧಾನ್ಯ ಬೆಳೆಗಳ ಅನುಭವ ಕುರಿತು ದಾವಣಗೆರೆ ಜಿಲ್ಲೆ ಜಗಲೂರು ತಾಲೂಕು ನಿಬಗೂರಿನ ಕೃಷಿಕ ಬಿಎ ರಾಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ವಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ರೈತ ಬಂಧುವರೇ, ಗಮನಿಸಿ, ದಾವಣಗೆರೆ ಜಿಲ್ಲೆಯಾದ್ಯಂತ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳು ಅಥವಾ ಲದ್ದಿ ಹುಳುವಿನ ಬಾಧೆ ಕಾಣಿಸಿಕೊಂಡಿದ್ದು, ಹುಳುಗಳು ಎಲೆಗಳನ್ನ ಕೆರೆದು ತಿನ್ನುವುದರಿಂದ ನೀಳವಾದ ಚಿಂದಿಯಂತಾದ ರಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ಎಲೆ ಸುಳಿಯನ್ನು ತಿಂದು ಹಾಳು ಮಾಡುತ್ತವೆ. ಆ ಸುಳಿಯಲ್ಲಿ ತೇವದಿಂದ ಕೂಡಿದ ಕಂದು ಬಣ್ಣದ ಹಿಕ್ಕೆಗಳನ್ನು ಕಾಣಬಹುದು. ಇನ್ನು ಇವುಗಳ ನಿರ್ವಹಣಾ ಕ್ರಮಗಳನ್ನು ತಿಳಿಯೋದಾದರೆ, ಮೊಟ್ಟೆಗಳ ಗುಂಪು ಹಾಗೂ ಮೊದಲ ಹಂತದ ಮರಿಗಳಿರುವ ಎಲೆಗಳನ್ನು ಕಿತ್ತು ನಾಶಪಡಿಸಬೇಕು. ಹೊಲದಲ್ಲಿ ಅಲ್ಲಲ್ಲಿ ಕವಲೊಡೆದ ರೆಂಬೆಗಳನ್ನು ನೆಟ್ಟು ಪಕ್ಷಿಗಳನ್ನು ಆಕರ್ಷಿಸಬೇಕು. ಮೊಟ್ಟೆಗಳ ಪರತಂತ್ರ ಜೀವಿಯಾದ ಟ್ರೈಕೋಗ್ರಾಮ ಪ್ರೀಟಿಯೋಸಮ್ ಅನ್ನು ಎಕರೆಗೆ 50,000 ಮೊಟ್ಟೆಗಳಂತೆ ನಿರ್ಧರಿತ ಅಂತರದಲ್ಲಿ ಬಿಡಬೇಕು. ಲದ್ದಿ ಹುಳುವಿನಿಂದ ಶೇಕಡ 10% ಹಾನಿಯಾಗಿದ್ದಲ್ಲಿ ಶೇಕಡ 5% ಬೇವಿನ ಕಷಾಯವನ್ನ 5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು. ಶೇಕಡ 20% ಹಾನಿಯಾಗಿದ್ದಲ್ಲಿ 0.4 g ಎಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನು 5% SG ಅಥವಾ 0.3 ml ಸೈನೋಸಾಡ್ ಅನ್ನು 4% SC ಅಥವಾ 2 g ಥಯೋಡಿಕಾರ್ಬ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ರೈತ ಬಂಧುವರಿಗೆ ತಿಳಿಸಲಾಗಿದೆ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನು ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರಂ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ. ನಾವು ಇವತ್ತಿನ ದಿವಸ ಚರ್ಚೆ ಮಾಡತಕ್ಕಂತ ವಿಷಯ ಸಮಗ್ರ ಪೀಡೆ ನಿರ್ವಹಣೆ. ಪೀಡೆ ಎಂದರೆ ಏನು? ಯಾವಾಗ ನಾವು ಪೀಡೆ ಅಂತೀವೇಳಿ, ಈಗ ನಾವು ಆಡುಭಾಷೆಯಲ್ಲಿ ಹೇಳ್ತೀವಪ್ಪ, ಅಪರೂಪಕ್ಕೆ ಬಂದ್ರೆ ಗೆಸ್ಟ್, ದಿನ ಬಂದ್ರೆ ಪೆಸ್ಟ್, ಆ ಪೆಸ್ಟ್ಗೆ ಪೀಡೆ ಅಂತಾರೆ ಕನ್ನಡದಲ್ಲಿ ನಾವು. ಸೊ ಅದರಿಂದ ಯಾವುದೇ ಆಗಲಿ ನಮಗೆ ಹಾನಿ ಮಾಡುತ್ತೆ ಅನ್ನೋದು, ನಮ್ಮ ಬೆಳೆಗೆ ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡೋದು ಎಲ್ಲ ಜೀವಿನೂ ಕೂಡ ಒಂದು ಪೆಸ್ಟ್ ಅಥವಾ ಪೀಡೆ ಅಂತಾರೆ. ಈ ಪೀಡೆಗಳನ್ನು ನಾವು ನಿರ್ವಹಣೆ ಮಾಡಬೇಕು ಅಂದರೆ ಸಮಗ್ರ ಪೀಡೆ ನಿರ್ವಹಣಾ ವಿಧಾನಗಳನ್ನು ಅನುಸರಿಸಬೇಕು. ಬರೀ ರಾಸಾಯನಿಕ ಒಂದೇ ಅಲ್ಲ, ಅನೇಕ ವಿಧಾನಗಳಿದೆ. ಏನೇ ಯಾವ್ಯಾವ ವಿಧಾನಗಳಿದೆ? ಮೊದಲು ಬೇಸಾಯ ಕ್ರಮಗಳು, ಭೌತಿಕ ಕ್ರಮಗಳು, ಯಾಂತ್ರಿಕ ಕ್ರಮಗಳು, ಜೈವಿಕ ಕ್ರಮಗಳು, ಜೈವಿಕ ತಂತ್ರಜ್ಞಾನದಿಂದ ಆವಿಷ್ಕಾರಗೊಂಡಂತಹ ವಿಧಾನಗಳನ್ನು ಅನುಸರಿಸೋದು, ಆಮೇಲೆ ಸಸ್ಯಜನ್ಯ ಕೀಟನಾಶಕವನ್ನು ಬಳಸೋದು, ಕಟ್ಟ ಕಡೆಯದಾಗಿ ನಾವು ರಾಸಾಯನಿಕ ಕೀಟನಾಶಕ ಬಳಸಿ, ಇದಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರೀತಾರೆ. ಅದು ಬಿಟ್ಟು ನಮ್ಮಲ್ಲಿ ಏನ್ ಮಾಡ್ತೀವಿ, ರೈತ ಬಂದವರು ಹುಳ ಬಂದ ತಕ್ಷಣ ಔಷಧಿ ತಗೊಂಡಿಸಿ, ಅದು ಕೊನೆಯ ಅಸ್ತ್ರ ಆಗಬೇಕು. ಗೊತ್ತಾಯ್ತಲ್ಲ, ಈ ನಮ್ಮ ಹೊಲದಲ್ಲಿ ಒಂದೋ ಎರಡೋ ಹುಳ ಇದ್ದ ತಕ್ಷಣನೇ ನಾವು ರಾಸಾಯನಿಕ ಸಿಂಪಡಣೆ ಮಾಡೋದು ಬೇಡ. ಆದ್ರಿಂದ ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರೋ ಪ್ರತಿಯೊಬ್ಬ ರೈತರಿಗೆ ಹೇಳ್ತಾ ಇದ್ನಿ, ಹುಳುಗಳನ್ನ ನೀವು ಗಮನಿಸಿ, ಔಷಧಿ ಸಿಂಪಡಣೆ ಮಾಡೋದು ಮುಖ್ಯ ಅಲ್ಲ, ಹೊಲದಲ್ಲಿ ಹುಳವನ್ನ ಗಮನಿಸೋದು ಬಹಳ ಮುಖ್ಯ. ಒಂದೆರಡು ಹುಳ ಇದ್ರೆ ಅದಕ್ಕೂ ಬದುಕೋ ಶಕ್ತಿ ಇರುತ್ತೆ. ದೇವರು ಗಿಡಕ್ಕೂ ಕೂಡ ಒಂದೆರಡು ಹುಳವನ್ನ ಸಾಕುವಂತ ಬದುಕಿಸುವಂತ ಶಕ್ತಿ ಕೊಟ್ಟಿದ್ದಾನೆ. ಆಮೇಲೆ ಜಗತ್ತಿನಲ್ಲಿ ಎಲ್ಲರೂ ಬದುಕಬೇಕು. ನಾವು ಹಿಂದೆ ಹೇಳ್ತಿದ್ದು ಕಂಟ್ರೋಲ್ ಅನ್ನ ಪದ ಬಳಸ್ತಿದ್ದೀವಿ ಅಂದ್ರೆ ನಾಶ, ಈಗ ಯಾವುದನ್ನು ನಾಶ ಮಾಡಕ್ಕಾಗಲ್ಲ. ಈಗ ನಾಶ ಮಾಡಕ್ ಹೋಗಿ ನಾವೇ ನಾಶ ಆಗ್ತಾ ಇದೀವಿ. ಅದ್ರಿಂದ ನಾವೀಗ ಏನ್ ಮಾಡ್ಬೇಕು? ನಿರ್ವಹಣೆ ಮಾಡ್ಬೇಕು. ನಾವು ವಿಜ್ಞಾನಿಗಳು ಏನ್ ಹೇಳ್ತೀವಿ, ನಿರ್ವಹಣೆ ಅಂದ್ರೆ ನಮಗೆ ಹಾನಿ ಮಟ್ಟಕ್ಕಿಂತ ಕಡಿಮೆ ಇಡಬೇಕು. ಒಂದೆರಡು ಹುಳ ಇದ್ದ ತಕ್ಷಣ ನಮ್ಗೇನು ತೊಂದರೆ ಆಗಲ್ಲ, ಹುಳುಗಳು ಇದ್ದ ತಕ್ಷಣ ಏನು ಅವು ಬದುಕಬೇಕು. ಜಗತ್ತಿನಲ್ಲಿ ಹುಳುಗಳು ಬದುಕಬೇಕು, ನಾವು ಬದುಕಬೇಕು, ಅವಾಗಲೇ ಒಂದು ಪರಿಸರ ಅಂತ ನಡೆಯೋದು. ಇಲ್ಲದಿದ್ದಲ್ಲಿ ಒಂದುಳನು ನಾವು ಇಲ್ದಂಗೆ ನಾವು ನಾಶ ಪಡಿಸ್ತೀವಿ ಅಂತ ಹೋದಾಗ ಏನಾಗುತ್ತೆ ಅಂದ್ರೆ ಆ ಹುಳುಗಳಲ್ಲಿ ಆ ರಾಸಾಯನಿಕವನ್ನು ಕರೆಸಿಕೊಳ್ಳುವಂತ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಐತೆ. ಆ ನಿರೋಧಕ ಶಕ್ತಿ ಹೆಚ್ಚಾದಾಗ ಅತಿಯಾಗಿ ಔಷಧಿ ಬಳಸ್ತೀವಿ, ಕೊನೆಗೆ ಔಷಧಿಗೆ ನಮ್ಮ ಆರೋಗ್ಯ ಬಲಿಯಾಗಬೇಕಂತ ದುಸ್ಥಿತಿ ಬರ್ತಾ ಇದೆ. ಆದ್ರಿಂದ ಪ್ರತಿಯೊಬ್ಬ ರೈತ ಬಾಂಧವರು ನಾವು ಸಮಗ್ರ ಪೀಡನೆ ಅಂದ್ರೆ ವಿವಿಧ ಕ್ರಮಗಳನ್ನು ಅನುಸರಿಸಬೇಕು. ಯಾವತ್ತೂ ಕೂಡ ಒಂದೇ ವಿಧಾನದಿಂದ ನಾವು ರೈತರಿಗೆ ಹೇಳ್ತಿರ್ತೀವಿ ಹುಳುಗಳು ಮೊಟ್ಟೆಗಳೆಲ್ಲ ಒಟ್ಟೊಟ್ಟಿಗೆ ಇರ್ತವೆ, ಪ್ರಾರಂಭಿಕ ಮೊಟ್ಟೆಗಳ ಗುಂಪನ್ನ ಕೈಯಿಂದ ಹಿಡಿದು ನಾಶಪಡಿಸಿ, ಆ ನಂತರ ಎಲ್ಲೋ ಒಂದೆರಡು ಗಿಡದ ಹುಳ ಇದ್ರೆ ಅವನ್ನು ಕಿತ್ತು ನಾಶಪಡಿಸಿ, ಇನ್ನೂ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ನಾವು ಕೀಟನಾಶಕಗಳನ್ನ ರೋಗನಾಶಗಳನ್ನ ಬಳಸಬೇಕು. ಆ ನಂತರ ಇನ್ನು ಕೆಲವರು ಏನ್ ಮಾಡ್ತಾರೆ, ಈಗ ದಾಳಿಂಬೆಲಿ ಒಂದು ದುಂಡಾಣು ಅಂಗಮರಿ ರೋಗ ಬಂತು ಅಂದ್ರೆ ಸಿಂಪಡಣೆ ಮಾಡಿದ್ದೆ ವಾರ ವಾರ ಸಿಂಪಡಣೆ ಮಾಡಿ ವಡಿಮಗ. ನಾವು ರೈತ ಬಂದು ಹೇಳ್ತೀವಿ ನೋಡಪ್ಪ, ರೋಗ ಬಂದಿರತಕ್ಕಂಥ ರೋಗಾಣಿರ್ತಕ್ಕಂಥ ತೊಂಗೆಗಳು ಕಾಯಿಗಳು ಎಲೆಗಳನ್ನ ಕಿತ್ತು ಸುಟ್ಟಾಕಿ ಆ ನಂತರ ನಾವು ಕೀಟನಾಶಕ ಅಥವಾ ರೋಗನಾಶಕವನ್ನು ಬಳಸಬೇಕು ಅಂತ ಹೇಳ್ತೀವಿ. ಸೊ ಆದ್ರಿಂದ ಪ್ರತಿಯೊಬ್ಬ ರೈತರು ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ ಬೇಕು, ವಿಷರಹಿತವಾದ ಆಹಾರ ತಿನ್ನಬೇಕು ಅನ್ನೋ ಆಸೆ ನಮಗಿತ್ತು ಅಂದರೆ ಸಮಗ್ರ ಪೀಡೆ ನಿರ್ವಹಣೆಯನ್ನು ಅನಿವಾರ್ಯವಾಗಿ ನಾವು ಅಳವಡಿಸಿಕೊಳ್ಳಲೇಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸುವಂತಹ ನಮ್ಮ ದೂರವಾಣಿ ಸಂಖ್ಯೆ 9480109873. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ ಮೂರು ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ರೈತ ಬಂಧುವರ ಗಮನಕ್ಕೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 2019 ಮೂರು ಹಂಗಾಮುಗಳಲ್ಲಿ ರೈತರು ಸಲ್ಲಿಸಿದ್ದ ಪ್ರಾಸ್ತಾವನೆಗಳು ಹಾಗೂ ಬೆಳೆ ಸಮೀಕ್ಷೆಯ ದತ್ತಾಂಶಗಳೊಂದಿಗೆ ಹೋಲಿಕೆ ಮಾಡಿ ತಾಳೆ ನೋಡಲಾಗಿದೆ. ವಿಮಾ ಸಂಸ್ಥೆಯವರು ಪ್ರಾಸ್ತಾವನೆಗಳನ್ನು ಪರಿಶೀಲಿಸಿ ದಾವಣಗೆರೆ ಜಿಲ್ಲೆಯ 2066 ಜನ ರೈತರ ಪ್ರಾಸ್ತಾವನೆಗಳನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕೃತಗೊಂಡ ರೈತರ ಪ್ರಾಸ್ತಾವನೆಗಳ ಮಾಹಿತಿಯನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ. ಆದುದರಿಂದ 2019 ಮೂರು ಹಂಗಾಮುಗಳಲ್ಲಿ ವಿಮೆ ಮಾಡಿಸಿರುವ ರೈತರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ದಯವಿಟ್ಟು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆಕ್ಷೇಪಣೆಗಳನ್ನು ದಿನಾಂಕ 15/7/2022 ಒಳಗಾಗಿ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕಚೇರಿಗಳನ್ನು ಸಂಪರ್ಕಿಸಲು ರೈತರಲ್ಲಿ ವಿನಂತಿಸಲಾಗಿದೆ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆ. ವಜ್ರಾದ ಬಾಗಿಲ್ಲ ನೀನು, ತೆಗೆಯೇ ವಜ್ರಾದ ಬಾಗಿಲ್ಲ, ತೆಗಿ ತೆಗಿ ಚಿನ್ನವೇ ತೆಗಿ ತೆಗಿ ರನ್ನವೆ ತೆಗಿ ತೆಗಿ ಚಿನ್ನವೇ ತೆಗಿ ತೆಗಿ ರನ್ನವೆ ತೆಗೆಯೇ ಕೊರಳಿನ ಪದಕಾವೇ ತೆಗೆಯೇ ಕೊರಳಿನ ಪದಕಾವೇ ನನರಾಣಿ ತೆಗೆಯೇ ವಜ್ರದ ಬಾಗಿಲ ನೀನು ತೆಗೆಯೇ ವಜ್ರದ ಬಾಗಿಲ